ತುಂಬಿಸಿ. ಡೀಟೇಲ್ಸ್ ಯಾಕೆ ತೆಗ್ದೆ? ಪೇಮೆಂಟ್ ಯಾಕೆ ಮಾಡೋದು? ಟೋಕನೈಸ್ಡ್ ಕಾರ್ಡ್ ನಿಂದ. ಟೋಕನ್? ಹಾ, ಆನ್ಲೈನ್ ಪೇಮೆಂಟ್ ಗಾಗಿ ಆರ್ಬಿಐ ತಂದಿದೆ ಟೋಕನೈಸೇಷನ್. ಒಂದ್ಸಾರಿ ಕಾರ್ಡ್ ಡೀಟೇಲ್ಸ್ OTP CVV ಹಾಕಿ ಟೋಕನ್ ಜನರೇಟ್ ಮಾಡಿ, ಕಾರ್ಡ್ ಸುರಕ್ಷಿತ, ಪದೇ ಪದೇ ಡೀಟೇಲ್ಸ್ ಹಾಕೋ ಜಂಜಾಟ ಇಲ್ಲ. ಅದೇ ಸೌಲಭ್ಯ, ಅದಕ್ಕೆ ಸುರಕ್ಷೆ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹಿರಿಯೂರು ತಾಲೂಕು ಬುರುಜನರೊಪ್ಪ ಗ್ರಾಮದ ರೈತ ಮಹಿಳೆ ಟಿ ನಿರ್ಮಲಾ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. JCR ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಹಾಗೂ ಸ್ತ್ರೀಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹಿರಿಯೂರು ತಾಲೂಕು ಬುರುಜನರೊಪ್ಪ ಗ್ರಾಮದ ರೈತ ಮಹಿಳೆ ಟಿ ನಿರ್ಮಲಾ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬುರುಜನರೊಪ್ಪ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಟಿ ನಿರ್ಮಲಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಹಾಗೂ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ನಿರ್ಮಲಾ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ನಿರ್ಮಲಾ ಅವರೇ, ನೀವು ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಕೃಷಿ ಬದುಕು ನಮ್ಮ ತಂದೆಯವ್ರ ಮನೇಲಿ ಇದ್ದಾಗ್ಲಿಂದಲೂ ನಾವು ಸುಮಾರು ಒಂದು 20 ವರ್ಷದಿಂದಲೂ ಕೃಷಿ ಬದುಕು ನಾವು ಮಾಡ್ತಿದೀವಿ ಸರ್. ನಿಮ್ ತಂದೆಯವ್ರು ರೈತರ? ರೈತರು ಸರ್, ಅವರು ದೊಡ್ಡ ಜಮೀನ್ದಾರ್ ಸರ್. ನಾವು ನಮ್ಮ ತಂದೆಯವರು ಡಿಗ್ರಿ ಆಗಿದೆ ಸರ್ ನಂದು. ಡಿಗ್ರಿ ಆಗಿ ಮುಗಿಸಿದ್ಮೇಲೆ ನಮ್ಮ ಅಮ್ಮನಿಗೆ ಹುಷಾರಿಲ್ದಂಗಾಯ್ತು ಸರ್. ಅವಾಗ ಒಂದ್ ಸ್ವಲ್ಪ ಹೊಲದ ಕೆಲಸ, ಮನೆ ಕೆಲಸ ಹಂಗೆ ಜಾಸ್ತಿ ನಾನು ರೂಢಿಸ್ಕೊಂಡಿದ್ದೀನಿ ಸರ್. ಎಲ್ಲಾ ಅನುಭವ ಇದೆ ಸರ್ ನನಗೆ, ಹೊಲದಲ್ಲಿ ಮನೆಯಲ್ಲಿ ಎಲ್ಲಾ ಅನುಭವನೂ ಇದೆ ಸರ್ ನನಗೆ. ತಂದೆ ಮನೆಯಲ್ಲಿ ಎಲ್ಲ ಏನೇನು ಕೃಷಿ ಬದುಕು ಮಾಡ್ತಾ ಇದ್ರಿ? ತಂದೆ ಮನೆಯಲ್ಲಿ ಅಂತಂದ್ರೆ ಹೊಲಕ್ ಹೋಗಿ ಕೂಲನ್ ಕರ್ಕೊಂಡೋಗಿ ಕಳೆ ತೆಗ್ಸೋದು. ನಮ್ಮಮ್ಮಗ ಹುಷಾರಿರ್ಲಿಲ್ಲ ಸರ್ ಅವಾಗ. ಆ ಟೈಮಲ್ಲಿ ನಾವು ಹೊಲಕ್ ಕರ್ಕೊಂಡೋಗಿ ಕೂಲರ್ನ ಕರ್ಕೊಂಡೋಗಿ ಕಳೆ ಎಲ್ಲ ತೆಗ್ಸೋದು, ಮತ್ತೆ ಕಟಾವ್ ಬಂದಾಗೆಲ್ಲ ಮಾಡಿಸೋದು. ನಮ್ ಚಿಕ್ಕಮ್ಮರು ಒಂದ್ ತಿಂಗಳಿದ್ರೆ ಒಂದ್ ತಿಂಗಳು ಇರ್ತಿರ್ಲಿಲ್ಲ ಸರ್. ಅವರು ಸಣ್ಣ ಮಕ್ಕಳು ಅಂತ ನಂದು ಊರಿಗೆ ಹೋಗೋರು. ಅವಾಗ ನಮ್ಮ ಇಬ್ರು ಚಿಕ್ಕಮ್ಮರು ಅವರು ಮೇಸ್ಟರ್ ಆಗಿದ್ರು, ಅವರು ದಾವಣಗೆರೆಯಲ್ಲಿರೋರು. ನಮ್ಮ ಅಮ್ಮನೆ ಜಾಸ್ತಿ ಮನೆ ಕೆಲಸ ಮಾಡ್ತಿತ್ತು ಸರ್. ಅವ್ರಿಗೆ ಹುಷಾರಿಲ್ದ ಕಾರಣ ನಾವೇ ಒಂದ್ ಸ್ವಲ್ಪ ಹೆಚ್ಚಿನದಾಗಿ ವ್ಯವಸಾಯದ ಕಡೆ ಗಮನ ಕೊಡ್ತಿದ್ವಿ ಸರ್. ತಂದರು ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಹೆಂಗೆ? ಇಲ್ಲ ಸರ್, ಅವರು ಅಫಿಷಿಯಲ್ ಗೆ ಕೊಟ್ರು ಸರ್. ಕೆಲಸ ತೆಗೆದ್ರೆ ನಿಮ್ಮ ಯಜಮಾನರು ಸರ್? ಹೌದು ಸರ್. ಇಲ್ಲಿ ಗಂಡರ ಮನೆಯಲ್ಲಿ ಜಮೀನು ಎಷ್ಟು ಎಕರೆ ಇದೆಯಮ್ಮ? ಗಂಡರ ಮನೆಯಲ್ಲಿ ಜಮೀನು 2.75 ಎಕರೆ ಇದೆ ಸರ್. ಅವರು 3 ಅಣ್ಣ ತಮ್ಮಗಳು ಇದ್ದಾರೆ ಸರ್. ಅದರಲ್ಲಿ ನಾವು ಏನೂ ನೀವೇ ಮಾಡ್ಕೊಂತೀನ್ರಿ, ನಮ್ಮ ಮನೆಯವರು ಅಫಿಷಿಯಲ್ ಸರ್, ಅದಕ್ಕೆ ನೀವೇ ಮಾಡ್ಕೊಂತೀನ್ರಿ ಅಂತ ನಂದು. ದೊಡ್ಡವರು ಇದು ಫಾರೆಸ್ಟ್ ಇದರಲ್ಲಿದ್ದಾರೆ ಸರ್. ಚಿಕ್ಕವರು ಮನೆಯಲ್ಲಿ ಕರೆಂಟಿನ ಇದೆಲ್ಲ ಮಾಡೋದು, ಮತ್ತೆ ಟೈಲ್ಸ್ ಹಾಕೋದು ಆ ತರ ಮಾಡ್ತಾರೆ. ನೀವೇ ಮಾಡ್ಕೊಂತೀನ್ರಿ ಅಂತ ನಂದು ಅವ್ರಿಗೆ ಬಿಟ್ಟಿದೀವಿ ಸರ್. ಈಗ ನೀವೇನು ಕೃಷಿ ಜಮೀನು ಮಾಡಲ್ಲ? ಇಲ್ಲ ಸರ್, ಮಾಡಿದ್ವಿ. ನಾವು ನಮ್ಮ ಮನೆಯವರಿಗೆ ಕೃಷಿ ಅಂತಂದ್ರೆ ಬಹಳ ಇಂಟ್ರೆಸ್ಟ್ ಸರ್ ಇದೆ. ಅವರು ಕೃಷಿ ಬಗ್ಗೆ ಎಲ್ಲಾದ್ರೂ ಮಾಡ್ಬೇಕು, ನನ್ನ ಜಮೀನು, ನಮ್ಮ ಅಪ್ಪಂದು ಆಸ್ತಿ ಸ್ವಲ್ಪ ಇದೆ, ನಮಗೂ ಜಮೀನು ಅಂತಂದ್ ನಮಗೂ ಒಂದು ಇರಬೇಕಲ್ಲ ಅನ್ನೋ ಒಂದು ಕಾರಣದಿಂದ ಒಂದು 18 ಎಕರೆ ಕಾಂಟ್ರಾಕ್ಟ್ ಮಾಡಿದ್ರು ಸರ್, 5 ವರ್ಷ. ಅದರಲ್ಲಿ 5 ವರ್ಷ ಕಾಂಟ್ರಾಕ್ಟ್, ವರ್ಷಕ್ಕೆ ಇಷ್ಟು ಅಂತ ನಂದ್ಬಿಟ್ಟು 5 ವರ್ಷ ಕಾಂಟ್ರಾಕ್ಟ್ ಮಾಡ್ಕೊಂಡು ಸ್ವಂತಕ್ಕೇನೆ ಅವರು ಬೋರ್ನು ಇರಲಿಲ್ಲ ಸರ್. ಬೋರ್ ಹಾಕ್ಸಿ ನೀರು ನೀರಾವರಿ ಮಾಡ್ಕೊಂಡು 5 ವರ್ಷಕ್ಕೆ 2 ಬೆಳೆ ತೆಗಿಯರು ಸರ್. ವರ್ಷಕ್ಕೆ 2 ಬೆಳೆ ತೆಗೆದ್ರು 1 ಬೆಳೆ ಹಿಂಗೆ ಪೇಲಿಲ್ಲ ಸರ್. ಅಷ್ಟು ಚೆನ್ನಾಗೆ ಎಲ್ಲ 5 ವರ್ಷ ಬೆಳೆ ತಕ್ಕೊಂಡು ಸ್ವಂತದಕ್ಕೆ ನಮ್ಗೇನಾದ್ರೂ ಇರಬೇಕು ಅಂತ ನಂದು ಜಮೀನ್ ತಗೊಂಡ್ವಿ ಸರ್. ಆ ಹೊಲ ಮಾಡ್ಕೊಂಡೇನೆ ಮಕ್ಕಳನ್ನ ಓದಿಸ್ಕೊಂಡು ಜಮೀನ್ ತಗೊಂಡ್ವಿ ಸರ್. ಎಷ್ಟು ಎಕರೆ ಜಮೀನ್ ತಗೊಂಡ್ರಿ? 3.5 ಎಕರೆ ಜಮೀನ್ ತಗೊಂಡ್ವಿ ಸರ್. ಆ ಜಮೀನ್ ತಕ್ಕೊಂಡು ಏನು ನೀರಾವರಿ ಏನು ಇರ್ಲಿಲ್ಲ ಸರ್. ಒಂದೇ ವರ್ಷದಲ್ಲೇನೆ 8.5 ಲಕ್ಷ ರೂಪಾಯಿ ನಮ್ ಕೈಯಲ್ಲಿ ಏನು 1 ರೂಪಾಯಿ ದುಡ್ಡು ಇರ್ಲಿಲ್ಲ ಸರ್. ಆ ಟೈಮಲ್ಲಿ ಹೊಲ ತಗೊಂಡ್ವಿ, ಒಂದು ಸೈಟ್ ಮಾಡಿದ್ವಿ ಇದರಿಂದ. ಮತ್ತೆ ಅದ್ ಮಾಡ್ಕೊಂಡು 8.5 ಲಕ್ಷ ಬಂಡವಾಳ ಹೊರಗಡೆನೆ ತಂದ್ಬಿಟ್ಟು ಬಂಡವಾಳ 8.5 ಲಕ್ಷ ಬಂಡವಾಳ ಹಾಕಿದ್ವಿ ಸರ್. ಬೋರು, ಪೈಪ್ ಲೈನ್, ಮತ್ತೆ TC ಪೆಟ್ಟಿಗೆ ಪೈಪ್ಗಳು ಎಲ್ಲದೂ ಸೇರ್ಬಿಟ್ಟು 8.5 ಲಕ್ಷ ಬಂಡವಾಳ ಹಾಕಿದ್ವಿ ಸರ್. ಏನ್ ಬೆಳೆ ಬೆಳೀತಾ ಇದ್ರಿ ಈಗ? ಅವಾಗ 3 ವರ್ಷ ಇದ್ರಲ್ಲಿ 8.5 ಲಕ್ಷ ಬಂಡವಾಳ ಹಾಕಿ ಈರುಳ್ಳಿ ಬೆಳೆದ್ವಿ ಸರ್. ನಾವು ಬೆದ್ಲಿಗೆ ಫಸ್ಟ್ಗೆ ಹೊಲ ತಗೊಂಡ್ಮೇಲೆ 1-2 ವರ್ಷ ಶೇಂಗಾ ಅದನ್ನ ಹಾಕಿದ್ವಿ, 1-2 ವರ್ಷ ಈರುಳ್ಳಿನೂ ಹಾಕಿದ್ವಿ. ಏನಾದ್ರೂ ಮಾಡ್ಬೇಕಲ್ಲ ಅಂತ ನನ್ನ ಒಂದು ಇದಕ್ಕೆ ಬೋರ್ ಹಾಕ್ಸ್ಬಿಟ್ಟು ಬಂಡವಾಳ ಹಾಕಿದ್ವಿ ಸರ್. ಆದ್ರೆ 2 ವರ್ಷದಲ್ಲಿ 8.5 ಲಕ್ಷ ರೂಪಾಯಿ ಬಂಡವಾಳ ನಾವು ಅದನ್ನ ರಿಕವರಿ ಮಾಡ್ಕೊಂಡ್ವಿ ಸರ್. ನಮಗೇನು ಲಾಸ್ ಆಗ್ಲಿಲ್ಲ ಸರ್. ಪ್ರಾರಂಭದಲ್ಲಿ ಈರುಳ್ಳಿ ಅದೆಲ್ಲ ಚೆನ್ನಾಗಿ ಇಳುವರಿ ಬಂದು ಒಳ್ಳೆ ಲಾಭ ಬಂತು ಸರ್. ಲಾಭ ಚೆನ್ನಾಗಿ ಲಾಭ ಯಾವ ವರ್ಷನು ನಾವು ಸರ್ ಖರ್ಚು ಕಡಿಮೆ ಆದಾಯ ಜಾಸ್ತಿ. ನಾವು ಹೆಚ್ಚಿನದಾಗಿ ಜಾಸ್ತಿ ಕೂಲರ್ ನಾವು ನಮ್ಮ ಮನೆಯವರು ವೆಟರ್ನರಿ ಇನ್ಸ್ಪೆಕ್ಟರ್ ಆದ್ರೂ ಅವರು ನೈಟ್ 5 ಗಂಟೆಗೆ ಎದ್ದಾಳ್ತಾರೆ ಸರ್. 5 ಗಂಟೆಗೆ ಎದ್ದು ಹೊಲಕ್ಕೆ ಹೋಗಿ ನೀರು ಕಟ್ಟಿ ಮತ್ತೆ 7:30 ಬಂದು ಡ್ಯೂಟಿ ಮಾಡಿ ಮತ್ತೆ ಸಂಜೆ 5 ಗಂಟೆಗೆ ಡ್ಯೂಟಿಯಿಂದ ಬಂದರು ಮತ್ತೆ ನೀರು ಕಟ್ಟಿ ರಾತ್ರಿ 10:00 ಮನೆಗೆ ಬರೋರು ಸರ್. ಬಹಳ ಆಸಕ್ತಿ ಯಜಮಾನ್ರಿ? ಬಹಳ ಆಸಕ್ತಿ ಸರ್. ಮತ್ತೆ ಆಗ್ಲತ್ ಏನ್ ಕೆಲಸ ಇರುತ್ತೋ ಅದನ್ನೆಲ್ಲ ನಾನ್ ಕೂಲರ್ ನಿಟ್ಕೊಂಡು ಮಾಡಿಸೋದು ಮತ್ತೆ ಕೂಲರ್ ನಿಟ್ಕೊಂಡು ನೀರ್ ಕಟ್ಸೋದು ಆಗ್ಲತ್ ಏನಿದ್ರು ಕೆಲಸ ನಾನ್ ಮಾಡ್ತೀನಿ ಸರ್ ಅದು. ಹಂಗಾಗಿ ನಮಗೆ ಲಾಭದಾಯಕನೇ 2 ವರ್ಷನು ಲಾಭ ಚೆನ್ನಾಗಿ ಸಿಕ್ತು ಸರ್. ಒಂದೇ ವರ್ಷದಲ್ಲಿ ಒಂದು ಮಳೆಗಾಲದಲ್ಲಿ 3.5 ಲಕ್ಷ ಬೇಸಿಗೆಯಲ್ಲಿ 4.5 ಲಕ್ಷ ಬೆಳೆ ತೆಗೆದ್ವಿ ಸರ್. 3.5 ಎಕರೆ ಇದ್ರಲ್ಲೇನೆ ಈರುಳ್ಳಿಯಲ್ಲಿ ಖರ್ಚು ತೆಗೆದು 3.5 ಲಕ್ಷ ಬೆಳೆ ತೆಗೆದ್ವಿ ಸರ್. ಖರ್ಚು ಕಡಿಮೆ ಮಾಡ್ಕೊಂಡು ನಾವು ಹೆಚ್ಚು ಆದಾಯ ತಗೊಂತೀವಿ ಅಂತೀರ. ಈಗ ಸಾಕಷ್ಟು ಜನ ರೈತರು ಖರ್ಚು ಜಾಸ್ತಿ ಬರ್ತಪ್ಪ ಕೃಷಿ ಅವರು ಮಾಡೋ ರೀತಿಯಲ್ಲಿ ಇರುತ್ತೆ ಸರ್. ಹೌದು, ಕೂಲರ್ನ ಈಗ 10 ಜನ ಕೂಲರ್ನ ಕರ್ಕೊಂಡೋಗಿ ನೀವು ಮಾಡ್ರಿ ನಾನು ಮನೆಗಿರ್ತೀನಿ ಅಂತಂದ್ರೆ ಹೆಂಗಾಗುತ್ತೆ ಸರ್? ನಾವೀಗ ಕೂಲರ್ನ ನಾನು ಜಾಸ್ತಿ ಕರ್ಕೊಂಡು ಹೋಗೋದಿಲ್ಲ ಸರ್. ನಾನು ಏನು ಬೆಳಿಗ್ಗೆ ನಮ್ಮ ಮನೆಯವ್ರಿಗೂ ಡ್ಯೂಟಿಗೆ ಹೋದ್ರು ಮಕ್ಕಳ ಸ್ಕೂಲಿಗೆ ಹೋದ್ರು ಅಂದ್ರೆ ನಾನು ಫಸ್ಟ್ ಹೊಲದಲ್ಲಿ ಕೆಲಸ. ಅದು ಏನಿರ್ ಸಂಜೆ ಅವ್ರು ಬರೋವರೆಗೂ ಮಧ್ಯಾಹ್ನಕ್ಕೆ ಬಂದ್ಬಿಟ್ಟು ಒಂದ್ ಸ್ವಲ್ಪ ಊಟ ಮಾಡ್ಕೊಂಡು ತಿರುಗ್ ಮತ್ತೆ ಹೋಗಿದ್ದೀನಿ ಅಂತಂದ್ರೆ ಅವ್ರು ಸಂಜೆ ಅವ್ರ ನಮ್ಮ ಮನೇಲಿ ಬಂದ ಮೇಲೆ ಸರ್ ಏನಿದ್ರು ಕಳೆ ಅಂತವೇನಿದ್ರು ಕಳೆ ಜಾಸ್ತಿ ಕೂಲರ್ ನಿಕ್ಕಲ್ಲ ಸರ್, ನಾವೇ ತೆಗಿತೀವಿ. ನಮ್ಮ ಮನೆಯವರು ನೀರಿಲ್ಲ ಅಂತಂದ್ರೆ ನಮ್ಮ ಮನೆಯವರು ಕಳೆ ತೆಗಿತಾರೆ ಸರ್. ಅಫಿಷಿಯಲ್ ಆದ್ರೂ ಅವ್ರು ಇಂಥ ಕೆಲಸ ಮಾಡಕ್ ಬರಲ್ಲ ಅನ್ನಲ್ಲ, ಅಷ್ಟು ಚೆನ್ನಾಗಿ ಅವರು ಎನ್ಕರೇಜ್ ಮಾಡ್ತಾರೆ ಸರ್. ಕಷ್ಟ ಅನ್ಸಲ್ಲ ಕೃಷಿ ಬದುಕು? ಇಲ್ಲ ಸರ್, ಕಷ್ಟ ನಮಗೆ ಅನ್ಸದೇ ಇಲ್ಲ ಸರ್. ಅದರಲ್ಲೂ ನಮ್ಮ ಮನೆಯವರು ಭಾನುವಾರ ರಜಾ ಇತ್ತು ಅಂತಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಇಬ್ರು ಹೊಲದಲ್ಲಿ ಇರ್ತೀವಿ ಸರ್. ಕೃಷಿ ಬದುಕು ನಮಗೇನ್ ಕಷ್ಟದಾಯಕ ಅನ್ಸಿಲ್ಲ ಸರ್. ಇವಾಗೆಲ್ಲ ಏನ್ ಬೆಳೆ ಬೆಳೀತಾ ಇದ್ರ? ಈಗ 3 ವರ್ಷ ಆಯ್ತು ಸರ್ ಅಡಿಕೆ, ಈಗ 26ಕ್ಕೆ 3 ವರ್ಷ ಆಗಿದೆ ಸರ್. ಆಗ್ಲೇ ಅಷ್ಟು ಚೆನ್ನಾಗಿ ಸಾಕಿದೀವಿ ಅಂತಂದ್ರೆ ಎಲ್ರು ಅಲ್ಲಿ ಹೊಲಕ್ ಕಡೆ ಹೋದಾರೆಲ್ಲ ಎಷ್ಟು ಚೆನ್ನಾಗಿ ಸಾಕಿದ್ರೆ ಅಲ್ಲಿ ಕಾಂತರಾಜು ಅಂತಂದ್ರೆ ನಮ್ದೇನು ಇಲ್ಲ, ಎಲ್ಲ ಭಗವಂತನ ಕೃಪೆ. ನನ್ನ ಸರ್ ಇದುವರೆಗೆ ಆಗೈತೆ, ಅವರು 1 ವರ್ಷ ಸರ್ವಿಸ್ ನಲ್ಲಿದ್ದಾರೆ, 1 ವರ್ಷ ಸರ್ವಿಸ್ ನಲ್ಲಿ ಯಾರ ಜೊತೆಗೂ 1 ರೂಪಾಯಿ ಹಿಂಗೆ ತಗೊಂಡಿರೋದು ಗೊತ್ತಿಲ್ಲ ಸರ್. ವೆಟರ್ನರಿ ಇನ್ಸ್ಪೆಕ್ಟರ್ ಮತ್ತೆ ಕೇಳಿದ್ರೆ ಮನೆ ಹತ್ರ ಬಂದು ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ದನ ಕುರಿಗಳಿಗೆ ಅವರು 1 ರೂಪಾಯಿ ಹಿಂಗೆ ಕೊಡಕ್ ಬಂದ್ರು ಬೇಡ ನನಗೆ ಸಾಕು ಗೌರ್ಮೆಂಟ್ ಸಂಬಳ ಕೊಡುತ್ತೆ ಅಂತಾರೆ ಸರ್. ನಮ್ಮ ಮಕ್ಕಳನ್ನ ಅದನ್ನೇ ನನಗೆ ಕಾದಿರೋದು, ನಮ್ಮ ಮಕ್ಕಳ ಆರೋಗ್ಯ ಚೆನ್ನಾಗಿ ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಂಗೆ ದೇವ್ರ ಮಾರ್ಗ ಕೊಡ್ಲಿ, ನಮಗೆ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ ಸರ್ ಅವರು. ಮೊದಲೆಲ್ಲ ಈರುಳ್ಳಿ ಬೇರೆ ಬೇರೆ ಬೆಳೆಗಳು ಬೆಳೀತಿದ್ದಂತವ್ರು ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು ಅಂದ್ರೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ತಾರೆ ಸರ್. ನನ್ನ ತಮ್ಮ ಮೇನ್ ಕಾರಣ ನನ್ನ ತಮ್ಮ ಸರ್, ಅವನೇನೆ ಸಸಿ ಬೆಳೆಸ್ಬಿಟ್ಟು ಮಾಮನ ಕೈಲಿ ಆಗಲ್ಲ ಏನಿಲ್ಲ, ನೀನು ಬರೇ ನಿಮ್ಮ ಮಾಮನ ಸಂಜೆ ಬಂದನು ನೀರ್ ಕಟ್ಟು 10 ಗಂಟೆವರೆಗೂ ನೀರ್ ಕಟ್ಟು ಅಂತಂದ್ರೆ ಆರೋಗ್ಯ ಗತಿ ಏನಾಗ್ಬೇಕು? ಏನು ಬೇಡ, ನನ್ ಸಸಿ ಸಾಕ್ತೀನಿ, ನೀವು ಸಸಿ ಹಾಕ್ರಿ ಆರಾಮಾಗಿರ್ಲಿ ಮಾಮಯ್ಯ, ನೀನು ಓಡಾಡ್ಕೊಂಡು ಟ್ರಿಪ್ ಅದನ್ನ ನೋಡ್ಕೊಂಡು ಇರು ಅಂತ ನಂದು ಮೇನ್ ಕಾರಣ ನನ್ನ ತಮ್ಮ ಸರ್. ಅವನೇ ಸಸಿ ಮಾಡಿಸ್ಕೊಟ್ಟು ಎಲ್ಲ ವ್ಯವಸ್ಥೆ ಎಲ್ಲ ಅವನು ಮಾಡಿಸ್ಕೊಟ್ಟಿದ್ದಾನೆ ಸರ್. 3 ವರ್ಷ ಆಗಿದೆ ಸರ್, ಈಗಾಗ್ಲೇ ಒಂದೊಂದು ಕಾಯಿ ಕಚ್ತಾ ಇದೆ. 3 ವರ್ಷ ಕಷ್ಟನ ಬೆಳೆಸಿದ್ರಲ್ಲ, ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅದು ನಾವು ಒಂದ್ ರೋಗ ಕಾಣ್ತಾ ಅದಕ್ಕೆ ಡೈಲಿ ಅಡ್ಡಾಡ್ತಾನೆ ಇರ್ತೀವಿ ಸರ್. ಅದಕ್ಕೆ ಏನ್ ವ್ಯವಸ್ಥೆ ಬೇಕು ಅದನ್ನ ಒಂದ್ ಫೋಟೋ ಹೊಡ್ಕೊಂಡು ಹೋಗೋದು, ಮತ್ತೆ ಕೃಷಿಯ ಅಧಿಕಾರಿ ಆಫೀಸಿಗೆ ಹೋಗೋದು, ಸರ್ ಹಿಂಗಾಗಿದೆ ಗಿಡ ಇದಕ್ ನಾವ್ ಏನ್ ಮಾಡ್ಬೇಕು ಅಂತಂದ್ ಕೇಳೋದು, ಅವರು ಸಜೆಷನ್ ಅದನ್ನ ಕೊಟ್ಟಿರೋದನ್ನ ಔಷಧಿ ಹೊಡೆಯೋದು ಸರ್. ಹೋದ ವರ್ಷದ್ದೆಲ್ಲ ನಮ್ದು ಸುಮಾರು 100 ಸಸಿ ಹೋಗ್ಬಿಟ್ಟು ಸರ್. ಒಂಥರ ಕೊಳೆ ರೋಗ ಬಿದ್ದ್ಬಿಟ್ಟು, ಬೇರು ರೋಗ, ಕೊಳೆ ರೋಗ. ಆದ್ರೆ ಸುಮಾರು ಒಂದು 20,000-25,000 ಔಷಧಿ ಹೊಡಿಸಿದ್ವಿ ಸರ್. ಒಂದು ಸುಮಾರು ಒಂದು 10 ಸರಿ ಹೊಡಿಸಿದ್ವಿ ಹೋದ್ನೇ ಸತಿ. ಏನ್ ಕಾರಣದಿಂದ ಅಷ್ಟೊಂದು ಗಿಡ ಹೋದ್ವು? ಅದು ಕೆಳಗೆ ಮೊದ್ಲದು ರೋಗ ಇತ್ತು ಅಂತ ಹೇಳಿದ್ರು ಸರ್. ಬೇರುಳ ಆಡ್ತಾ ಇತ್ತು, ಈರುಳ್ಳಿ ಹಾಕ್ತಿದ್ವ, ಒಂದ್ ಸ್ವಲ್ಪ ಬೇರುಳ ಜಾಸ್ತಿ ಇತ್ತು. ನಾವು ಅವಾಗ ಕುರಿ ಗೊಬ್ಬರ ಒಂದ್ ಸ್ವಲ್ಪ ಏರಿದ್ವಿ, ಕುರಿ ಗೊಬ್ಬರದಿಂದ ಬಂತು ಅಂತ ಅಂದ್ರು ಸರ್ ಕೆಲವರು. ಕುರಿ ಗೊಬ್ಬರದ ಏನು ಇಲ್ಲ, ಇದು ರೋಗನೇ ಇದು. ಕೆಲವೊಂದು ಗಿಡಗಳಿಗೆ ರೋಗ ಬರ್ತವೆ, ಏನು ಮಾಡಂಗಿಲ್ಲ, ನೀವು ಔಷಧಿ ಹೊಡ್ಕೊಂಡೇನೆ ಮೇಂಟೈನ್ ಮಾಡ್ಬೇಕು ಅಂತ ಅಂದ್ರು ಸರ್. ಈಗೆಲ್ಲ ಬಹಳ ಚೆನ್ನಾಗಿದೆ, ರೋಗ ಎಲ್ಲ ಹೋಗ್ಬಿಟ್ಟು ಚೆನ್ನಾಗಿದೆ ಸರ್ ಗಿಡ. ಈಗ ಪ್ರಾರಂಭದಲ್ಲಿ ಎಲ್ಲ ಅದರೊಳಗಡೆ ಅಂತರ ಬೆಳೆಯಾಗಿ ಬೇರೆ ಬೇರೆ ಬೆಳೆಗಳೆಲ್ಲ ಬೆಳ್ಕೊಂತಾರೆ ಒಂದ್ 2-3 ವರ್ಷ. ನೀವೇನಾದ್ರೂ ನಾವು ಫಸ್ಟ್ನೇ ವರ್ಷ ಮಾತ್ರ ಈರುಳ್ಳಿ ಹಾಕಿದ್ವಿ ಸರ್. ಫಸ್ಟ್ನೇ ವರ್ಷ ಈರುಳ್ಳಿ ಹಾಕಿದ್ವಿ. ನೆಕ್ಸ್ಟ್ ಅದು ಈರುಳ್ಳಿಗೆ ಏನು ನಮಗೆ ಲಾಭದಾಯಕ ಸಿಗ್ಲಿಲ್ಲ ಸರ್. ಒಂದ್ ಸ್ವಲ್ಪ ರೋಗ ಎಲ್ಲ ಬಿದ್ದು ಇದಾಯ್ತಲ್ಲ, ಮತ್ತೆ ಇನ್ಯಾಕೆ ಏನು ಬೇಡ, ಏನು ಹಾಕದೆ ಬೇಡ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವರ್ಷನೇ ಡ್ರಿಪ್ ಮಾಡಿದ್ವಿ ಸರ್. ಡ್ರಿಪ್ ಮಾಡ್ಬಿಟ್ಟು ಈಗ ನೀರ ಹಾಯಿಸ್ತೀವಿ ಸರ್. ನೀರ್ ಹಾಯಿಸ್ತಾ ಇದ್ರು. ಮತ್ತೆ ಮಧ್ಯದಲ್ಲಿ ಅಂತ ಬೆಳೆಗಳೇನು ಇಟ್ಟಿಲ್ಲ? ಈ ಸತಿ ಇಟ್ಟಿದ್ವಿ ಸರ್. ಇದು ಅಲಸಂದಿ ಹಾಕಿದೀವಿ ಸರ್. ಒಂದು 3 ಎಕರೆಗೆ ಸೀದಾ ಪೂರ್ತಿನ ಒಂದು 25 ಕೆಜಿ ಅಲಸಂದಿ ಚೆಲ್ಲಿದೀವಿ ಸರ್. ಅಡಿಕೆ ಮಧ್ಯದಲ್ಲಿ ಚೆನ್ನಾಗಿದೆ. ಅಂದ್ರೆ ಅದು ತರಗೆಲೆ ಗೊಬ್ಬರನೂ ಆಗುತ್ತೆ ಒಂದ್ ಸ್ವಲ್ಪ. ನಮಗೆ ಬೆಳೆನು ಅಂದ್ರೆ ಗಿಡ ಚಂದಕ್ಕೆ ಬರುತ್ತೆ ಅಲ್ಲ ಸರ್. ಅದರಿಂದ ಕಳೆನು ಹುಟ್ಟೋದಿಲ್ಲ, ಅವು ಕಾಯಿ ಬಿಡಿಸ್ಕೊಂಡು ರೋಟ ಹೊಡೆದ್ ಬಿಟ್ರೆ ಗೊಬ್ಬರನು ತರಗೆಲೆ ಗೊಬ್ಬರನು ಆಗುತ್ತೆ ಅನ್ನೋ ಒಂದು ಮೇನ್ ಕಾರಣದಿಂದ ಅಲಸಂದಿ ಹಾಕಿದೀವಿ ಸರ್. ಕೆಲವರೆಲ್ಲ ಬಾಳೆ ಪಪ್ಪಾಯಿ ಅಂತ ಬೆಳೆ ಬೇರೆ ಬೆಳೆಗಳು ಬೆಳಿತಾರೆ, ನೀವೇನು ಬೆಳಿಬೇಕಂತ ಆಸಕ್ತಿ ಬರ್ಲಿಲ್ಲ? ಇಲ್ಲ ಸರ್, ನಮಗೆ ಬೆಳಿಬೇಕಂತಂದ್ ಆಸಕ್ತಿ ಬರ್ಲೇ ಇಲ್ಲ. ಕೆಲವರೆಲ್ಲ ಹೇಳಿದ್ರು ಬಾಳೆ ಹಾಕ್ರಿ, ಪಪ್ಪಾಯಿ ಹಾಕ್ರಿ ಅಂತ ಅಂದ್ಬಿಟ್ಟು. ಅದು ಕೆಲವೊಂದು ಟೈಮು ಪಪ್ಪಾಯಿ ರೋಗ ಬಿದ್ದ್ಬಿಟ್ರೆ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ನಮ್ ಕೈಲಿ ಆಗೋದಿಲ್ಲ ಏನಿಲ್ಲ. ಬಾಳೆ ಹಾಕಿದ್ರೆ ಅದು ಕ್ಲೀನ್ ಮಾಡಕ್ಕೆ ಮತ್ತೆ ಆಗೋದಿಲ್ಲ ಏನಿಲ್ಲ. ನಾವು ಹಾಕಿದ್ರೆ ಫಸ್ಟ್ನೇ ವರ್ಷ ಹಾಕ್ಬೇಕಿತ್ತು ಸರ್. ಎರಡನೇ ವರ್ಷ ಅಂದ್ರೆ ಗಿಡ ದೊಡ್ಡವಾಗಿರ್ತವೆ, ಅವಾಗ ಬಾಳೆ ಕಂಟ್ರೋಲ್ ಆಗಲ್ಲ ಸರ್. ಅದಕ್ಕೆ ನಾವು ಹಾಕ್ಲಿಲ್ಲ ಸರ್. ಇದಕ್ಕೆಲ್ಲ ಮೇಲ್ ಗೊಬ್ಬರ ಅದೆಲ್ಲ ಕೊಡ್ಬೇಕಾಗುತ್ತೆ ವರ್ಷಕ್ಕೆ ಒಂದ್ ಸರಿ 2 ಸರಿ ಏನಾದ್ರೂ ಮೇಲ್ ಗೊಬ್ಬರ ಕೊಡ್ತಾ ಇರ್ತೀರಾ? ನಾವು ಹಾಕಿದ್ದು ಎರಡನೇ ವರ್ಷ ಒಂದು 70,000 ರೂಪಾಯಿ ಕುರಿ ಗೊಬ್ಬರ ಹೊಡೆದಿದ್ವಿ ಸರ್. ಕುರಿ ಗೊಬ್ಬರ ಹಾಕಿದ್ವಿ. ಫಸ್ಟ್ ಇನ್ನೇನು ಈರುಳ್ಳಿಗೆಲ್ಲ ಕೊಡ್ತಾ ಇದ್ವಲ್ಲ ಸರ್ ಗೊಬ್ಬರ ಕೊಟ್ಟಿದ್ವಿ. ಎರಡನೇ ವರ್ಷ ಮಾತ್ರ ಕುರಿ ಗೊಬ್ಬರ ಒಂದ್ 70,000 ರೂಪಾಯಿ ಇದ್ದು ಕುರಿ ಗೊಬ್ಬರ ಹೊಡೆಸಿದ್ವಿ ಸರ್. ನೆಕ್ಸ್ಟ್ ಹೋದ ವರ್ಷ ಒಂದ್ ಸ್ವಲ್ಪ ಇದು ಗೌರ್ಮೆಂಟ್ ಗೊಬ್ಬರ ಕೊಟ್ಟಿದ್ವಿ ಸರ್. ಈ ಸತಿ ದನದ ಗೊಬ್ಬರ ಕೊಡ್ಬೇಕು, ಕೊಟ್ಟಿಗೆ ಗೊಬ್ಬರ ಅಂತ ಒಂದು ಒಂದೊಂದಾಗ್ಲೇ ಫಸಲು ಬರ್ತಾ ಇದೆ ಸರ್. ಒಂಬಾಳೆ ಬಿಚ್ಚಿದೆ ಒಂದು 100 ಸಸಿ 150 ಸಸಿ, 3 ವರ್ಷಕ್ಕೆ 100-150 ಸಸಿ ಒಂಬಾಳೆ ಉಗಿಸಿದವ್ ಸರ್. ಚೆನ್ನಾಗಿ ನಿರ್ವಹಣೆ ಮಾಡಿದ್ರ? ಹ್ಮ್ ಸರ್. ಎಲ್ಲಾರು ನೋಡಿದಾರೆಲ್ಲ ಅದನ್ನೆಲ್ಲ ಫೋಟೋ ತಗೊಂಡು ಹೋಗ್ತಾರೆ ಸರ್, ಚೆನ್ನಾಗಿದೆ ಗಿಡ ಅಂತ ಅಂದ್ಬಿಟ್ಟು. ಸುತ್ತ ತೆಂಗು ಹಾಕಿದೀವಿ ಒಂದು ತಿಪ್ಟೂರಿಂದ ತರಿಸ್ಬಿಟ್ಟು, ಸುತ್ತ ಒಂದು 50-51 ಸಸಿ ತೆಂಗು ಹಾಕಿದೀವಿ ಸರ್. ತೆಂಗು ಹಾಕಿದ್ರೆ ಎಲ್ಲ ಸುತ್ತ ಎಲ್ಲ ತಂತಿ ಬೇಲಿ ಎಲ್ಲ ಮಾಡಿದ್ರ? ಇಲ್ಲ ಸರ್, ಇನ್ನು ತಂತಿ ಬೇಲಿ ಏನು ಮಾಡಿಲ್ಲ ಸರ್. ಇಲ್ಲ ಸರ್. ಅಲ್ಲೇನು ಕುರಿ ಮೇಕೆ ದನದರ್ದೇನು ಕಾಟ್ತಾರೆ ಸರ್? ನಾನು ಯಾವಾಗ್ಲೂ ಹೊಲ್ದ ಹತ್ರ ಇರ್ತೀನಲ್ಲ ಸರ್, ಹೊಲ್ದ ಹತ್ರ ನನ್ನ ಅಗಲತ್ತು ಹೊಲ್ದ ಹತ್ರ ಜಾಸ್ತಿ ಇರೋದು ಸರ್. ಕುರಿ ಮೇಕೆರು ಬರ್ತಿರ್ತಾರೆ, ತೊಟ್ಟಿ ತುಳಿತಾರೆ ಅಂತ ಅಂದ್ಬಿಟ್ಟು ಹೊಲ್ದ ಹತ್ರ ಇರ್ತೀನಲ್ಲ ಸರ್, ಹಂಗಾಗಿ ಏನು ಅನ್ಸಲ್ಲ. ನೀವು ಯಾವಾಗ್ಲೂ ಜಿಮ್ನ ಹತ್ರ ಇರ್ತಿರಲ್ಲ, ಸ್ವಲ್ಪ ತರಕಾರಿ ಹೂವು ಅಂತ ಹಾಕ್ಸ್ಕೊಂಡ್ರೆ ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ಮಾಡಬಾರ್ದು? ತರಕಾರಿ ಅದ್ರ ಮಧ್ಯೆ ಒಂದ್ ಸ್ವಲ್ಪ ನಾವು ಹಾಕಿ ನೋಡಿದ್ವಿ ಸರ್, ಅದು ಯಾಕ ಬೆಳೆನೇ ಬರೋದಿಲ್ಲ ಸರ್. ಒಂದ್ ಸ್ವಲ್ಪ ಟೊಮೆಟೊ ಗಿಡ ಮನೆಗೆ ಸರಿಯಾಗಿ ಆಗ್ಲಿ ಅಂತ ನಂದು ಹಾಕಿದ್ವಿ ಸರ್. ಅದು ನಾವು ಸ್ವಲ್ಪ ಕಳೆ ಜಾಸ್ತಿ ಆಯ್ತು ಅಂತ ಅಂದ್ರೆ ಔಷಧಿ ಹೊಡಿತೀವಿ, ಮತ್ತೆ ರೋಟ ಬೇರೆ ಹೊಡಿಸ್ತಿರ್ತೀವಿ, ಬೇಸಾಯ ಮಾಡಿಸ್ತಿರ್ತೀವಿ, ಅವಾಗ ಹೋಗ್ಬಿಡ್ತವೆ. ನಮ್ದಿನ್ ಎಷ್ಟು ನಾವು ಇರೋದ್ ಗಂಡ ಹೆಂಡತಿ ಮಕ್ಕಳು ಬೇರೆ ಎಜುಕೇಶನ್ ಹೋಗಿರ್ತಾರೆ, ನಮ್ದು ಇರೋದ್ ಇಬ್ಬರಿಗೆ, ನಾವು ಅದನ್ನ ಮೇಂಟೈನ್ ಮಾಡಕ್ ಆಗಲ್ಲ ಸರ್. ನಮ್ಮ ಮನೆಯವ್ರು ಏನು ತರಕಾರಿ ಬೆಳೆದ್ರ ನಾವು ಮಾರೋ ಸೀನ್ ಇಲ್ಲ ಸರ್, ಎಷ್ಟನ್ನ ಬೆಳೆದಿರ್ಲಿ ಎಲ್ರಿಗೂ ತಗೊಂಡ್ರೆ ಕೊಡ ಸೀನು, ಆ ತರ ಸ್ವಭಾವ ನಮ್ಮನೆ ಇರುತ್ತೆ ಸರ್. ಪ್ರತಿ ದಿವಸ ಏನು ಕೆಲಸ ಮಾಡ್ತಾರೆ ಜಮೀನಲ್ಲಿ? ಜಮೀನಲ್ಲಿ ಈಗ ಕಳೆ ಬಡ್ಡೆ ಗಿಡದಗಳದ್ದು ಕಳೆ ತೆಗಿಯೋದು, ಮತ್ತೆ ಸುತ್ತ ಬಾಳೆ ಹಾಕಿದೀವಿ ಸರ್. ತೆಂಗಿನ ಗಿಡದ ಮಧ್ಯೆ ಎರಡೆರಡು ಬಾಳೆ ಹಾಕಿದೀವಿ ಸರ್. ಮತ್ತೆ ಡ್ರಿಪ್ ಯಾವ್ಯಾವ ನೀರು ಹೋಗಿ ಯಾವ್ಯಾವ ಗಿಡಕ್ಕೆ ಹೋಗ್ತಿದ್ಯಾ ಇಲ್ಲ, ಕರೆಂಟ್ ಸ್ಟಾರ್ಟ್ ಮಾಡಿರ್ತೀವ ಡ್ರಿಪ್ ನೋಡ್ಬಿಟ್ಟು ಅದು ಹೋಗ್ದಾಗಿದ್ದ ಗಿಡಕ್ಕೆ ಕ್ಲೀನಾಗಿ ಹೋಗಂಗೆ ಮಾಡೋದು. ಮತ್ತೆ ವಾಲ್ ನಮ್ಮನೆ ಡ್ಯೂಟಿಗೆ ಹೋಗ್ತಾರೆ ಅಂದ್ರೆ ವಾಲ್ ತಿರು ಬಿಟ್ಟು ಎಲ್ಲ ನೋಡ್ಕೊಂಡು ಕಳೆ ಪಳೆ ನೋಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಹೊಲದ ಹತ್ರ ಇದ್ದು ದನ ಕುರಿಗಳು ನೋಡ್ಕೊಂಡಿರ್ತೀನಿ ಸರ್. ಈ ಡ್ರಿಪ್ ಇದೆಲ್ಲ ಮಾಡ್ಕೊಂಡಕ್ಕೆಲ್ಲ ತೋಟಗಾರಿಕೆ ಇಲಾಖೆಯಿಂದೆಲ್ಲ ಸಾಕಷ್ಟು ಸಹಾಯಧನ ಎಲ್ಲ ಸಿಗುತ್ತೆ, ಅದೆಲ್ಲ ಪಡ್ಕೊಂಡಿದ್ದೀರ? ಇಲ್ಲ ಸರ್, ಪಡ್ಕೊಂಡಿಲ್ಲ ಸರ್. ನಾವು ಅದು ಇದನ್ನಾಕಿದ್ರೆ ಪಪ್ಪಾಯಿ ಬಾಳೆ ಅಂತ ಏನಾದ್ರೂ ಅಂತರ್ ಬೆಳೆ ಹಾಕಿದ್ರೆ ಅದು ಸಬ್ಸಿಡಿ ಸಿಗೋದು ಸರ್. ನಮಗೆ ಅದು ಏನು ಬೇಡ ಅಂತ ನಂದೇನೆ ನಾವು ಸ್ವಂತಕ್ಕೆ ಹಾಕಿ ಮಾಡಿಸಿದ್ವಿ. ಸ್ವಂತ ಖರ್ಚಿನಿಂದಲೇ ಮಾಡಿಸಿ? ಸ್ವಂತ ಖರ್ಚಿಂದಲೇ ಮಾಡಿಸಿದ್ವಿ, ಸಬ್ಸಿಡಿ ಏನು ತಗೊಂಡಿಲ್ಲ ಸರ್ ನಾವು. ಈ ಜಮೀನ್ ಕೆಲಸ ಮಾಡೋದು ಏನು ಕಷ್ಟ ಅನ್ಸಲ್ಲ ನಿಮ್ದೆ ಸರ್? ನನಗೆ ಜಮೀನ್ ಕೆಲಸ ಮಾಡ್ಬೇಕಂದ್ರೆ ಹುಮ್ಮಸ್ಸು ಜಾಸ್ತಿ ಸರ್. ಅಷ್ಟು ಜನ ಕೂಲರ್ನ ಇಟ್ಕೊಂಡು ಈರುಳ್ಳಿ ಬಂದಾಗ ಆದ್ರೂ ನಮ್ಮನೆ ಡ್ಯೂಟಿಗೆ ಹೋಗೋರು ಅಂತಂದ್ರೆ 20-25 ಜನ ಕೂಲರ್ನ ಕಟಾವ್ ಮಾಡ್ಬೇಕಾರ ಕೊಯ್ಸ್ಬೇಕಾರ ಆರಿಸ್ಬೇಕಾರ ಅವಾಗೆಲ್ಲ 20-25 ಜನ ಕೂಲರ್ನ ಇಟ್ಕೊಂಡು ಮನೆಯಿಂದ ಹುಡುಗರ್ನ ಕಳಿಸಿ ಅಡಿಗೆ ಮಾಡ್ಕೊಂಡು ಹೋಗಿ ಕೂಲರ್ ಜೊತೆಗಿದ್ದು ಮಾಡಿಸ್ಕೊಂಡು ಮನೆಗೆ ಬರ್ತಿದ್ದೆ ಸರ್. ನನಗೆ ಮಾಡ್ಬೇಕಂದ್ರೆ ಒಂದು ಲೋಡ್ 2 ಲೋಡ್ ಕಲ್ಲು ಆರಿಸ್ತೀನಿ ಸರ್. ನಾನು ಹೊಲದಲ್ಲಿ ಒಬ್ಳೇನೆ ಕಲ್ಲು ಆರಿಸ್ಬಿಟ್ಟು ಬದಿ ಗೊತ್ತಾಗ್ತೀನಿ ಸರ್. ನನಗೆ ಕೆಲಸ ಮಾಡಿ ಬಂದ್ರೆ ಮನೆಗೆ ಆರಾಮ್ ಸರ್. ಇಲ್ಲ ಅಂತಾನಂದ್ರೆ ಕಾಲು ನೋವು ಕೈ ನೋವು ಬರೋದು. ನಾನು ಡೈಲಿ ಓಡಾಡ್ತೀನಿ ಸರ್, 1.5 ಕಿಲೋಮೀಟರ್ ಆಗುತ್ತೆ. ಡೈಲಿ ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡು ಬರ್ತೀನಿ ಸರ್. ನಾನು ಯಾವ ಬೈಕು ಕೇಳಲ್ಲ, ಯಾವುದು ಕೇಳಲ್ಲ ಸರ್. ಈಗಿನ ಮಹಿಳೆಯರೆಲ್ಲ ಬಹಳ ಕಷ್ಟ ಕೃಷಿ ಮಾಡೋದು, ನಮಗೆ ಬಿಸಿಲಲ್ಲೆಲ್ಲ ಮಾಡಕ್ ಆಗೋದಿಲ್ಲ ಅಂತಾರೆ. ನನಗೆ ಆ ತರ ಇಲ್ಲ ಸರ್. ಕೆಲವರು ಅಂತಾರೆ ನಮಗೆ ಬಿಸಿಲು ಬಿದ್ದಷ್ಟು ನಮಗೆ ಆರೋಗ್ಯ ಚೆನ್ನಾಗಿ ಸರ್. ನಾನು ಮನೆ ಕೂತಿದ್ದೀನಿ ಅಂತಾನಂದ್ರೆ ಕೈ ಕಾಲು ಎಲ್ಲ ನೋವು ಬರೋದು, ಒಂಥರ ಸುಸ್ತಾಗೋದು, ಆ ತರ ಆಗುತ್ತೆ ಸರ್. ನಾನು ಹೊಲ್ದಕ್ಕೆ ಹೋಗಿ ಮನೆಗೆ ಬಂದು ನಾನು ಏನು ಕೆಲಸ ಮಾಡಬೇಡ, ಸುಮ್ಮನೆ ಹೋಗಿ ಬಂದ್ರು ನಾನು ಆರಾಗಿರ್ತೀನಿ ಸರ್. ನನ್ನ ಆರೋಗ್ಯ ಚೆನ್ನಾಗಿದೆ ಸರ್. ನಮ್ಮ ದೇಹ ನಾವು ಯಾವ ರೀತಿ ರೂಢಿಸ್ತೀವೋ ಆ ತರ ಒಗ್ಗಣತ್ತೆ. ನಾವು ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡಿದ್ರೆ ಕುತ್ಕೊಂಡಿರ್ಬೇಕು ಅನ್ಸುತ್ತೆ, ದಿನ ಕೆಲಸ ಮಾಡ್ತಿದ್ರೆ ಮಾಡ್ಬೇಕು ಅನ್ಸುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿದೆ ಸರ್. ಆರೋಗ್ಯ ನಾನು ಹೊಲದಲ್ಲಿ ಕೆಲಸ ಮಾಡ್ತಿರ್ತೀನ, ಹಂಗಾಗಿ ನನಗೆ ಆರೋಗ್ಯ ಚೆನ್ನಾಗಿದೆ ಸರ್. ಈಗೆಲ್ಲ ಕೂಲರ್ ಸಿಗೋದಿಲ್ಲ, ಕೃಷಿ ಮಾಡಿಸೋದು ತುಂಬಾ ಕಷ್ಟ, ಕೃಷಿ ಮಾಡೋಂತ ರೈತರು ಹೇಳ್ತಿರ್ತಾರೆ. ನಿಮ್ಗೆ ಅಲ್ಲೇನು ಸಮಸ್ಯೆ ಇಲ್ಲ ಲೇಬರ್ದು? ನಮ್ದಕ್ಕೇನು ಸಮಸ್ಯೆ ಇಲ್ಲ ಸರ್. ನಾವು ಬೇಕು ಅಂತಂದ್ರೆ ನನ್ನ ಜೊತೆಗೆ ಒಬ್ಬರನ್ನ ಇಬ್ಬರನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಮಾಡಿಸ್ಕೊಂಡು ಬರ್ತೀನಿ ಸರ್. ಅಷ್ಟೇ, ನಮ್ದೇನು ಬಹಳ ಜಮೀನ್ ಇಲ್ಲ, ಇರೋದ್ 1.5 ಎಕರೆ ಜಮೀನ್ ಇದೆ. ಸ್ವಂತ ಜಮೀನು ಇಬ್ರು ಅವ್ರ ಅಣ್ಣಗಳಿಗೆನೆ ನೀವೇ ಮಾಡ್ಕೊಂತೀನಿ ಅಂತ ನಂದು ಸದ್ಯಕ್ಕೆ ಬಿಟ್ಟಿದೀವಿ ಸರ್. ಈ ಕೃಷಿ ಜೊತೆಗೆ ಸ್ವಸಹಾಯ ಸಂಘದಲ್ಲಿ ಎಲ್ಲ ಭಾಗವಹಿಸ್ತಿರ್ತೀವಿ ಅಂತಂದ್ರೆ ನೀವು ಸದಸ್ಯರಾಗಿದ್ದೀರ? ನಾವು ಸದಸ್ಯರಾಗಿದ್ದೀವಿ ಸರ್. 4 ಸಂಘದಲ್ಲಿದ್ದೀನಿ. ಧರ್ಮಸ್ಥಳ ಸಂಘದ ಇದರಲ್ಲಿ ಒಕ್ಕೂಟದ ಅಧ್ಯಕ್ಷೆ, 5ನೇ ವರ್ಷದಲ್ಲೇನೆ ಅಧ್ಯಕ್ಷ, 5 ವರ್ಷ ಅಧ್ಯಕ್ಷ ಆಗಿದ್ದೀನಿ ಸರ್. ಮತ್ತೆ 5 ವರ್ಷ ಬೇರೆಯವರಿಗೆ ಬಿಟ್ಕೊಟ್ವಿ. 5 ವರ್ಷ ಆದ್ಮೇಲೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಪ್ರಾವಿಷನ್ ಕೊಡಬೇಕು ಅಂತಂದ್ರು 5 ವರ್ಷ ಅವ್ರಿಗೆ ಬಿಟ್ವಿ. ಮತ್ತೆ ತಿರ್ಗ ಮತ್ತೆ ನೆಕ್ಸ್ಟ್ ತಿರ್ಗಾ ನಾನೇ ಆಗಿದ್ದೀನಿ ಸರ್. 8 ವರ್ಷ ಸಂಘದಲ್ಲಿ ಮಾಡಿದ್ರು ನಿರ್ಮಲ ಅಂತಂದ್ರೆ ಇಂಥರ್ವ್ ಅಂತಂದು ಹೇಳ್ತಾರೆ ಸರ್. ನನಗೆ ಯಾವ್ದು ಸಂಘ ಮಾಡಿದಾಗಿಂದಲೂ ನನಗೆ ಏನೊಂದು ತೊಂದರೆ ಇಲ್ಲ ಸರ್. ಅಷ್ಟು ಚೆನ್ನಾಗಿ ನಾನು ಸಂಘ ಮಾಡಿಸ್ಕೊಂಡು ಹೋಗ್ತೀನಿ. ಮಹಿಳೆಯರು ಈ ತರ ಸ್ವಸಹಾಯ ಸಂಘ ಮಾಡ್ಕೊಳೋದ್ರಿಂದ ಏನ್ ಅನುಕೂಲ ಅಂತೀರ ಸರ್? ಮಹಿಳೆಯರ ಸ್ವಸಹಾಯ ಸಂಘ ಮಾಡೋದ್ರಿಂದ ಮನೆದು ಇದನ್ನು ಮತ್ತೆ ನಮಗೀಗ ಅರ್ಜೆಂಟ್ ಬೇಕು ಅಂತಂದ್ರೆ ಯಾರ ಹತ್ರ ಹೋದ್ರಲ್ಲ, ರೈತರ ಹತ್ರ 1,000 ರೂಪಾಯಿ ಎಲ್ಲಿ ಉಟ್ಟಲ್ಲ ಸರ್. ನಮಗೆ ಅರ್ಜೆಂಟ್ ಬೇಕು ಅಂತಂದ್ರೆ ಅವಾಗ್ಲೇ ಚೆಕ್ ಬರ್ಕೊಡ್ತೀವಿ ಸರ್, ಹೋಗಿ ಬಿಡಿಸ್ಕೊಂಬರ್ರಿ ಅಂತಂದು ಹೇಳ್ತೀವಿ. ಮತ್ತೆ ತಿಂಗಳಿಗೆ ಒಂದ್ಸತಿ ಕರೆಕ್ಟ್ ಆಗಿ ಅವರು ಇಂಟ್ರೆಸ್ಟ್ ಕಟ್ತಾರೆ ಸರ್. ಈಗ ಯಾರು ಕೊಡ್ತಾರೆ ಸರ್? ಈಗ ಇಂಟ್ರೆಸ್ಟ್ಗೆ ಆಗ್ಲಿ, ಈಗ ತಕ್ಷಣ ನಮಗೆ ಈಗ ಬೇಕು ಮಕ್ಕಳ ಎಜುಕೇಶನ್ ಗೆ ಅಂದ್ರೆ ಯಾರು ಕೊಡೋದಿಲ್ಲ ಸರ್. ನಮ್ಮವು ಸಂಘಗಳಿಗೆ ಸದಸ್ಯರಿಗೆ ಒಳ್ಳೆ ಅನುಕೂಲ ಐತೆ. ಮತ್ತೆ ಬ್ಯಾಂಕ್ ಅಲ್ಲಿ ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು, ಮೊದ್ಲು ಚಲನ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಸರ್. ಈಗಿನ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ಲಿಲ್ಲ. ಈಗ ಬ್ಯಾಂಕ್ ಅಲ್ಲಿ ಹೋದ್ರೆ ಸಲೀಸಾಗಿ ಚಲನ್ ತುಂಬಿಟ್ಟು ಚಲನ್ ಕಟ್ಟಿ ಮತ್ತೆ ಬೇಕಂದ್ರೆ ಬಿಡಿಸ್ಕೊಂಡು ಬರ್ತಾರೆ ಸರ್. ಸೈನ್ ಮತ್ತೆ ಸೈನ್ ಮಾಡಕ್ ಬರ್ತಿರ್ಲಿಲ್ಲ ಸರ್ ಕೆಲವರು ಹೆಣ್ಣು ಮಕ್ಕಳಿಗೆ. ಈಗ ಸಂಘ ಸಂಸ್ಥೆ ಮಾಡಿರೋದ್ರಿಂದ ಹೆಣ್ಣು ಮಕ್ಕಳು ಸೈನ್ ಎಲ್ಲ ಮಾಡ್ತಾರೆ, ಎಲ್ಲದೂ ಮಾಡ್ತಾರೆ ಸರ್. ಸಂಘದಲ್ಲೆಲ್ಲ ಎಷ್ಟು ಜನ ಸದಸ್ಯರು ಇದ್ರ? ನಾವು 4 ಸಂಘದಲ್ಲಿದ್ದೀನಿ ಸರ್. ಧರ್ಮಸ್ಥಳ ಸಂಘದಲ್ಲಿ 11 ಜನ ಇದ್ದೀವಿ. 11 ಜನ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ರು ಸಾಲ ತಗೊಂಡಿದ್ದಾರೆ ಸರ್, ಪ್ರಗತಿ ನಿಧಿ ಸಾಲ ಅಂತ ನಂದ್ಬಿಟ್ಟು ಅವರು ವಾರಾನ ಕಟ್ಕೊಂತ ಹೋಗ್ತಾರೆ ಸರ್. ಯಾರೊಬ್ರು ಡೀವು ಮಾಡಲ್ಲ, ಏನಿಲ್ಲ. ಮತ್ತೆ ಅವರು ಒಂದು ಇದಕ್ಕೂ 1-2 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ ಅಂತಂದ್ರೆ ಎಲ್ಲಿ ಒಂದು ಸೈನ್ ಮಾಡಿಸ್ಕೊಳಲ್ಲ ಸರ್. ಅಷ್ಟು ಚೆನ್ನಾಗಿ ಸಂಘ ನಡೆಸ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ 1 ವಾರ ಡೀವು ಇಲ್ದಂಗೆ ಕರೆಕ್ಟ್ ಅಸಲು ಬಡ್ಡಿ ತಗೊಂಡೋಗಿ ಕಟ್ಟಿ ಬರ್ತಾರೆ ಸರ್. ಪ್ರತಿ ವಾರ ಎಷ್ಟೆಷ್ಟು ರೂಪಾಯಿ ಉಳಿತಾಯ ಮಾಡ್ತೀರ? ಪ್ರತಿ ವಾರ ಉಳಿತಾಯ ಮಾಡೋದು ಧರ್ಮಸ್ಥಳ ಸಂಘದ್ದು, ಅದು ಬಡವ್ರಿಗಾಗೆ ಮಾಡಿರೋದಂತ ನನ್ನ ಸಂಘ 10 ರೂಪಾಯಿ ಸರ್. ಅದು ಏನು ಕೂಲಿ ಮಾಡೋ ಜನಗಳಿಗೆ ಅಂತರಿಗೆ ಒಳ್ಳೆ ಅನುಕೂಲ ಸರ್. ಈಗ 1 ಲಕ್ಷ ರೂಪಾಯಿ ತಗೊಂಡ್ರೆ 800 ಚಿಲ್ಲರೆ ಕಟ್ತಾರೆ ಸರ್. ಅದು 3 ವರ್ಷಕ್ಕೆ ಅಂತ ನಾನು ಮಾಡಿರ್ತಾರೆ, 800 ಚಿಲ್ಲರೆ ಕಟ್ತಾರೆ. ವಾರ ಅನ್ನೋದ್ರಾಗೆ 250 ರೂಪಾಯಿ ಒಂದು ದಿನಕ್ಕೆ ಕೂಲಿ. 1 ಲಕ್ಷ ತಗೊಂಡಿರ್ತಾರೆ ಸರ್, ತನ್ನ ಮಗಳ ಎಜುಕೇಶನ್ಗೆ 1 ಲಕ್ಷ ಕಟ್ಟಿದ್ರೆ 1 ವರ್ಷ ಅನ್ನೋದ್ರಾಗೇನೆ ಕೂಲಿ ಅಲ್ಲಿ ತೀರಿಸ್ಕೊಳ್ತಾರೆ ಸರ್. ಮತ್ತೆ ಇದಲ್ದಲೆ ಸರ್ಕಾರದಿಂದ ಈ ಸ್ವಸಹಾಯ ಸಂಘಗಳಿಗೆ ಏನಾದರೂ ಸಹಕಾರ ಸಿಗುತ್ತೆ? ಅನುದಾನ ಸರ್ಕಾರದಿಂದಲೂ ಕೊಡ್ತಾರೆ ಸರ್. ಅಂದ್ರೆ ಸ್ತ್ರೀಶಕ್ತಿ ಸಂಘಗಳು ಅಂತ ಇರ್ತವೆ, ಸುತ್ತು ನಿಧಿ ಅಂತ ನಂದ್ಬಿಟ್ಟು 25,000 ರೂಪಾಯಿ ಉಳಿತಾಯ ಮಾಡಿದ್ರೆ 10,000 ರೂಪಾಯಿ ಸುತ್ತು ನಿಧಿ ಅಂತಂದಾಕ್ತಾರೆ ಸರ್. ಅದು ಆಗ್ತಾರೆ. ಮತ್ತೆ ನನ್ನ ಮಗಳಿಗೆ ಇವಾಗ ಧರ್ಮಸ್ಥಳ ಸಂಘದಲ್ಲಿ ಇದ್ದೀನಿ ಅಂತಂದ್ರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ನಂದ್ಬಿಟ್ಟು ಈಗ BE ಮಾಡ್ತಿದ್ದಾಳೆ ಸರ್ ಅವಳು. ಬೆಂಗಳೂರಲ್ಲಿ. ಅವಳಿಗೆ ತಿಂಗಳ 1,000 ರೂಪಾಯಿ ಧರ್ಮಸ್ಥಳ ಇದರಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ಅಂದ್ಬಿಟ್ಟು ಬರ್ತಾ ಇದೆ ಸರ್, ಅವಳಿಗೆ ಮಾಡಿಸಿದೀವಿ ಬರ್ತಾ ಇದೆ. ಆ ತರ ಕೆಲವೊಂದು ಹೆಣ್ಮಕ್ಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಅದು ಇದೆ ಸರ್, ಅನುಕೂಲ ಪಡ್ಕೋಬಹುದು ಸರ್. ಆ ಧರ್ಮಸ್ಥಳ ಸಂಘದಲ್ಲಿ ಏನಿದಾರ ಅವ್ರ ಮಕ್ಕಳಿಗೆ. ಮತ್ತೆ ಈ ಸ್ವಸಹಾಯ ಸಂಘದ ಮಹಿಳೆಯರು ಇನ್ನು ಬೇರೆ ಬೇರೆ ಒಂದು ಉಪಕಸಬುಗಳಲ್ಲಿ ತೊಡಕೊಂಡು ಹೆಚ್ಚು ಅನುಕೂಲ ಆಗುತ್ತೆ. ಏನಾದರೂ ರೊಟ್ಟಿ ಮಾಡೋದು, ಕಾರ್ದ ಪುಡಿ ಮಾಡೋದು, ಬೇರೆ ಬೇರೆ ಏನಾದ್ರು ಇದನ್ನ ಅಳವಡಿಸಬೇಕು ಅಂತಾರೆ. ನಿಮ್ಮ ಸಹಾಯಂಗದಲ್ಲಿ ಈ ತರ ಯಾವ್ದಾದ್ರು ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದ್ರ? ಇಲ್ಲ ಸರ್, ಆ ತರ ಯಾವುದು ಇಲ್ಲ ಸರ್. ಎಲ್ರು ಒಂದ್ ಸ್ವಲ್ಪ ಸಂಘದಲ್ಲಿ ಹೊಲದ ಕೆಲಸ ಮನೆ ಕೆಲಸದಲ್ಲೇ ಬಿಜಿ ಇರೋರೇ ಸರ್ ನಮ್ಮ ಸಂಘದಲ್ಲಿ ಇರೋದು. ಈ ಸಂಘದಲ್ಲಿ ಸಾಲ ತಗೊಂಡಂತ ರೈತ ಮಹಿಳೆಯರು ಕೃಷಿಗೆ ಅದನ್ನೆಲ್ಲ ಇನ್ವೆಸ್ಟ್ ಮಾಡ್ತಾರ? ಹ್ಞೂ ಸರ್, ಕೃಷಿಗೆ ಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಮಕ್ಕಳು ಎಜುಕೇಶನ್ಗೆ, ಮತ್ತೆ ಏನಾದ್ರೂ ಮನೆ ಏನಾದ್ರೂ ರಿಪೇರಿ ಮಾಡ್ತೀವಿ ಅಂತ ಇವುಗಳಿಗೆ ಆ ತರ ಮಾಡ್ಕೊಳ್ತಾರೆ ಸರ್. ಸಂಘ ಸಂಸ್ಥೆಗಳಿಂದ ಒಳ್ಳೆ ಅನುಕೂಲ, ಅದ್ ನಾವು ಹೆಂಗೆ ನಡ್ಸ್ಕೊಂಡು ಹೋಗ್ತೀವೋ ಆ ತರ ಇದೆ ಸರ್ ಅನುಕೂಲ. ಎಲ್ಲ ಕಟ್ಟೋದು ಮರುಪಾವತಿ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಸರ್. ಆದ್ರೆ ನಾವು ಒಂದ್ ಸ್ವಲ್ಪ ಬರಿಯರು ಅವರು ಕರೆಕ್ಟ್ ಆಗಿ ನೋಡ್ಬಿಟ್ಟು ನಿಂದು ಇವತ್ತು ನೋಡಮ್ಮ ಈ ಡೇಟ್ಗೆ ನಿಂದು ಇಂಟ್ರೆಸ್ಟ್ ಬಂದಿದೆ, ನೀನ್ ಈ ವಾರ ಕಟ್ಟಬೇಕು. ಅವರಿಗೆ ಕೆಲವರು ಹೆಣ್ಮಕ್ಳಿಗೆ ನಾವು ತಗೊಂಡಿರೋದು ನೆನಪಿಲ್ಲ, ನೀವು ಹೇಳ್ಬೇಕು ಅಂತ ಹೇಳ್ತಾರೆ ಸರ್. ನಾವು ಅವಾಗ ಬುಕ್ಸ್ ಬರಿತೀವಲ್ ಸರ್, ಅವಾಗ ಬುಕ್ಸ್ ಬರಿಬೇಕಾರ ನಿಮ್ದು ಈ ವಾರ ಬಡ್ಡಿ ಬಂದಿದೆ, ನೀನ್ ಈ ವಾರ ಬಡ್ಡಿ ಕಟ್ಟಬೇಕು ಅಂತಂದ್ರು ಹೇಳ್ಬೇಕು ಸರ್. ಆ ತರ ಹೇಳಿದ್ರೆ ಯಾವ ಸಮಸ್ಯೆನೂ, ನಾವು ಇಷ್ಟು ವರ್ಷ ಸುಮಾರು 20 ವರ್ಷದಿಂದ ನಾವು ಸಂಘ ಮಾಡಿದೀವಿ ಸರ್, ಯಾವ ರೀತಿನೂ ಏನೂ ಇಲ್ಲ ಸರ್. ನಾವು 24,000 ರೂಪಾಯಿ ಉಳಿತಾಯ ಮಾಡಿದ್ರೆ 65,000 ರೂಪಾಯಿ ನಾವು ತಗೊಂಡಿದೀವಿ ಸರ್, ಲಾಭದಾಯಕ ಇದೆ. ಈಗ ಈ ತರ 15-20 ಜನ ಬರೇ ಮಹಿಳೆಯರು ಸೇರ್ಕೊಂಡ್ರೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬರ್ತವೆ ಅಂತಾರೆ, ನಿಮ್ ಸಂಘದಲ್ಲಿ ಆ ತರ ಯಾವ ಭಿನ್ನ? ಇಲ್ಲ ಸರ್, ಇಲ್ಲ ಸರ್, ಆ ತರ ಯಾವ ಭಿನ್ನಾಭಿಪ್ರಾಯನೂ ಇಲ್ವೇ ಇಲ್ಲ ಸರ್. ನಾವು ವರ್ಷಕ್ಕೊಂದ್ಸತಿ ಟೂರಿಂದು ಚೀಟಿ ಅಂತಂದ್ ಹಾಕ್ಬಿಟ್ಟು ಟೂರ್ ಹೋಗಿ ಬರ್ತೀವಿ, ಸೊಸೈಟಿ ಸಂಘದಲ್ಲಿ ಇದೀವಿ, ಅದರಲ್ಲೂ ವರ್ಷಕ್ಕೊಂದ್ಸತಿ ತಿಂಗಳ 100 ರೂಪಾಯಿ ಕೊನೆ ವಾರದಲ್ಲಿ ಚೀಟಿ 100 ರೂಪಾಯಿ ಚೀಟಿ ಹಾಕ್ತೀವಿ. ಎಲ್ಲರೂ ಸೇರ್ಬಿಟ್ಟು ಒಂದು ಗಾಡಿ ಮಾಡ್ಕೊಂಡು ಟೂರ್ ಹೋಗಿ ಬರ್ತೀವಿ ಸರ್. ಆ ತರ ಎಲ್ಲ ಹೊಂದಾಣಿಕೆ ಇದೆ, ಎಲ್ಲದನ್ನು ನಾವು ಎಂದು ನಾವು ಒಂದು ದಿನಕ್ಕೂ ಜಗಳ ಆಡಿಲ್ಲ ಸರ್. ಮತ್ತೆ ಒಂದ್ ವಾರ ಬಂದಿಲ್ಲ ಅಂತಂದ್ರೆ 5 ರೂಪಾಯಿ ಫೈನ್ ಕಟ್ಬೇಕಂತ ಹೇಳ್ತೀವಿ ಸರ್. ಅದು ಯಾರು ಹೇಳಿಸ್ಕೊಳ್ಳಲ್ಲ ಸರ್. ಕರೆಕ್ಟ್ ಆಗಿ ನಾವು ಒಂದ್ ವಾರ ಬಂದಿಲ್ಲ, ತಿರುವಾರ 5 ರೂಪಾಯಿ ಫೈನ್ ತಗೊಂಡೆ ಬರ್ತಾರೆ ಸರ್. ಸಂಘ ಚೆನ್ನಾಗಿ ನಡಿಬೇಕು, ಒಬ್ಬರಿಂದ ಇನ್ನೊಬ್ರು ಏನು ಇದ್ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಬರ್ಲಿಲ್ಲ ಅಂದ್ರೆ 5 ರೂಪಾಯಿ ಫೈನ್ ಕಟ್ಟಬೇಕು ಅಂತಂದು ಹೇಳ್ತೀವಿ ಸರ್. ಅವ್ರು ಕರೆಕ್ಟ್ ಆಗಿ 5 ರೂಪಾಯಿ ಫೈನ್ ತಗೊಂಡ್ ಬರ್ತಾರೆ ಸರ್. ಈ ಪ್ರತಿ ವಾರ ಉಳಿತಾಯ ಮಾಡಿದ್ದು ಅದಕ್ಕೆಲ್ಲ ಬಡ್ಡಿ ಎಲ್ಲ ಒಂದು ಶೇಖರಣೆ ಆದಾಗ ಎಷ್ಟು ವರ್ಷಕ್ಕೊಮ್ಮೆ ನೀವು ಅದನ್ನೆಲ್ಲ ಹಂಚ್ಕೊಳ್ತೀರಾ ದುಡ್ಡನ್ನ? ಇಲ್ಲ ಸರ್, ವರ್ಷಕ್ಕೊಮ್ಮೆ ಅಂತಂದೇನು ಇಲ್ಲ. ನಾವು ಜಾಸ್ತಿ ಅಮೌಂಟ್ ಆದಂಗೆಲ್ಲ ಮತ್ತೆ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಎಷ್ಟು ಮೇಂಟೈನ್ ಮಾಡಕ್ ಆಗೋದಿಲ್ಲ, ಏನಿಲ್ಲ. ಬಾಳ ಬಾಳ ಅಮೌಂಟು ಈಗ ಒಂದೇ ಸಂಘದಲ್ಲೇ ಒಬ್ರು ಈಗ 2 ಲಕ್ಷ ರೂಪಾಯಿ ತಗೊಂಡಿದ್ದಾರೆ, ಮತ್ತೆ ಈಗ ಇನ್ನ 2 ಲಕ್ಷ ರೂಪಾಯಿ ತಗೊಂತಾರೆ, ಅವಾಗ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ. ಆ ತರ ಇದ್ದಾಗ ಬಾಳ ಬಾಳ ಯಾವಾಗ ಅಮೌಂಟ್ ಆಗುತ್ತಾ, ನಾವು ಇಲ್ಲ ನಾವು ಈಗ ಸಂಘ ಹೊಡಿತೀವಿ, ನೀವು ಅಮೌಂಟ್ ಏನಿರುತ್ತಾ ತಂದು ಕಟ್ಟಬೇಕು ಅಂತಂದು ಹೇಳ್ತೀವಿ ಸರ್. ಅದ್ರದ್ದು ಏನಿರುತ್ತಾ ಅದನ್ನ ಕಟ್ಟಿದ್ರೆ ಅವಾಗ ಎಲ್ಲ ಈಕ್ವಲ್ ಆಗಿ ಹಂಚ್ಕೊಂಡು ಮತ್ತೆ ಒಂದು 3,000 5,000 ನಮ್ಮ ಜಾಯಿಂಟ್ ಅಕೌಂಟ್ ಅಲ್ಲಿ ಇರಂಗೆ ಇಟ್ಕೊಂಡು ಹಂಚ್ಕೊಂತೀವಿ ಸರ್. ಇಷ್ಟು ವರ್ಷ ಅಂತಂದು ಏನು ಇಲ್ಲ ಸರ್. ಒಬ್ಬೊಬ್ಬ ಮಹಿಳೆಯರಿಗೆಲ್ಲ ಎಷ್ಟು ಮ್ಯಾಕ್ಸಿಮಮ್ ಸಾಲ ಕೊಡ್ತೀರಾ ನಿಮ್ ಸಂಘದಲ್ಲಿ? ಒಬ್ಬ ಮಹಿಳೆಗೆ ಅಂತಂದ್ರೆ ಅವರಿಗೆ ಕಟ್ಟಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ನೋಡ್ಬಿಟ್ಟು ಕೊಡ್ತೀವಿ ಸರ್. ಇಲ್ಲ ನಾನು ಕಟ್ತೀನಿ ಅನ್ನೋ ಒಬ್ರು ಇರುತ್ತಲ್ಲ ಸರ್, ಅಂತರಿಗೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್, ಕಟ್ಕೊಂಡು ಹೋಗ್ತೀವಿ ನಾವು ಅನ್ನೋ ಒಂದು ಇವ್ರಿಗೆ. ಇಲ್ಲ ನಾವು ಬೇರೆಯವ್ರಿಗೆ ಕೊಡಿಸ್ತೀವಿ ಅನ್ನೋದಾದ್ರೆ ನಿಮ್ ಜವಾಬ್ದಾರಿ, ನಾವು ನಿಮ್ ಜವಾಬ್ದಾರಿ, ತಿಂಗಳಿಗೆ ಒಂದ್ಸರಿ ಕರೆಕ್ಟ್ ಇಂಟ್ರೆಸ್ಟ್ ಕಟ್ಟಬೇಕು, ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ಬೇಕು. ಅದು ನಿಮ್ ಜವಾಬ್ದಾರಿ ಇದ್ರೆ ಮಾತ್ರ ನಾವು ಕೊಡಿಸ್ತೀವಿ ಬೇರೆಯವ್ರಿಗಾದ್ರೂ. ಇಲ್ಲ ಅಂತಂದ್ರೆ ಇಲ್ಲ ಅಂತಂದೇ ಹೇಳ್ತೀವಿ ಸರ್. ಅಸಲು ಬಡ್ಡಿ ಎಲ್ಲ ಚೆನ್ನಾಗಿ ಮರುಪಾವತಿ ಮಾಡ್ತಾರೆ? ಕರೆಕ್ಟ್ ತಿಂಗಳಿಗೆ ಒಂದ್ಸತಿ. ಅಕಸ್ಮಾತ್ ಒಂದು ತಿಂಗಳು ಮಿಸ್ ಆಯ್ತಾ ಅವರಿಗೆ ನಾವು ಏನು ಇದ್ ಮಾಡಕ್ ಹೋಗಲ್ಲ ಸರ್. ಮಿಸ್ ಆಯ್ತಾ ಎಂತರಿಗೂ ಅನಿವಾರ್ಯ ಇರುತ್ತೆ, ನೆಕ್ಸ್ಟ್ ಮುಂದಿನ ತಿಂಗಳಾದ್ರೂ ಕಟ್ಟಮ್ಮ ಕರೆಕ್ಟ್ ಆಗಿ ಅಂತ ನಂದು ಹೇಳ್ತೀವಿ ಸರ್. ಆ ತರ ಮಾಡಷ್ಟೊತ್ತಿಗೆ ನಮ್ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ ಸರ್. ಏ ಇಲ್ಲ ನೀನು ಈ ತಿಂಗಳು ಕಟ್ಟಲಿಲ್ಲ ಏನಿಲ್ಲ, ನೀನ್ ಮುಂದಿನ ತಿಂಗಳು ನಾವು ಸಾಲನೇ ಕೊಡಲ್ಲ ಅಂತ ನಂದು ನಾವು ಆ ತರ ಹೇಳೋದು ಇಲ್ಲ ಸರ್. ಈಗ ಮ್ಯಾಕ್ಸಿಮಮ್ 1 ಲಕ್ಷ 2 ಲಕ್ಷ ರೂಪಾಯಿ ಏನಾದ್ರೂ ಸಾಲ ಕೊಟ್ರೆ ನಿಮ್ಮ ಸಂಘದ ಮಹಿಳೆಯರಿಗೆ ಏನಾದ್ರೂ ಶೂರಿಟಿ ಅಂತವೆಲ್ಲ ತಗೊಳ್ತಾರೆ? ಹಂಗೆ ಇಲ್ಲ ಸರ್, ಯಾವ ಶೂರಿಟಿನೂ ಇಲ್ಲ, ಏನಿಲ್ಲ ಸರ್. ನಾನೇ ಎಲ್ಲ ಚೆಕ್ ಬರೆಯೋದು ಎಲ್ಲ ನಾನೇ ಸರ್. ಅವರು ಸಂಘದಲ್ಲೇನೆ ನಾವು ಮನೆಯಲ್ಲಿದ್ದಾಗ ಬಂದು ನಮಗೆ ಹಿಂಗೆ ಸಾಲ ಬೇಕು ನಮಗೆ ಬರ್ಕೊಡ್ರಿ ಅಂದ್ರೆ ಬರ್ಕೊಡಲ್ಲ ಸರ್. ನಾವು ಸಂಘ ಮಾಡ್ಬೇಕಾರ ಬಂದು ಎಲ್ಲರ ಮುಖಾಂತರನೇ ನಮಗೆ ಇಷ್ಟು ಸಾಲ ಬೇಕು ಬರ್ಕೊಡ್ರಿ ಅಂದಾಗ ಅಲ್ಲೇನೆ ಚೆಕ್ ಬರ್ಕೊಡ್ತೀವಿ ಸರ್. ಎಲ್ರ ಮುಖಾಂತರನೇ ಚೆಕ್ ಬರ್ಕೊಡೋದು, ಎಲ್ರಿಗೂ ಒಪ್ಪಿಗೆ ಇರ್ಬೇಕು ಅವಾಗ ಏ ಕೊಡ್ಬೋದು ಅಂತ ಅಂದಾಗ ಮಾತ್ರ ನಾವು ಸಾಲ ಕೊಡ್ತೀವಿ ಸರ್. ಪ್ರತಿ ವಾರ ಉಳಿತಾಯ ಮಾಡಿದಂತ ದುಡ್ಡನ್ನ ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ನಿಮ್ಮೂರಲ್ಲೇ ಬ್ಯಾಂಕ್ ಇದೆಯಾ? ನಮ್ಮೂರಲ್ಲೇ ಬ್ಯಾಂಕ್ ಇದೆ ಸರ್. ಲಾಸ್ಟ್ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಒಬ್ಬೊಬ್ರದೇನೆ ಸೀರಿಯಲ್ ಪ್ರಕಾರ ಇವತ್ತು ಈ ವಾರ ನಿಂದಿರೋದು ನೀನ್ ಕಟ್ಬೇಕು. ಅವ್ರ ಅಕಸ್ಮಾತ್ ಹೊಲ್ದಾಕ್ ಹೋಗ್ತೀವ, ಇಲ್ಲಮ್ಮ ಈ ವಾರ ನೀನ್ ಕಟ್ಟು, ಮುಂದಿನ ವಾರ ನಾನ್ ಕಟ್ತೀನಿ, ಆ ತರ ಎಲ್ಲ ಮಾಡ್ತೀವಿ ಸರ್. ನಮ್ಮೂರಲ್ಲೇ ಬ್ಯಾಂಕ್ ಇದೆ, ಏನು ತೊಂದರೆ ಇಲ್ಲ. ಮೊದ್ಲು ಮರಡಳ್ಳಿಗೆ ಹೋಗಿ ಕಟ್ತಿದ್ವಿ, ಈಗ 2-3 ವರ್ಷದಿಂದ ನಮ್ಮೂರಲ್ಲೇ ಬ್ಯಾಂಕ್ ಇದೆ ಸರ್. ಎಲ್ಲ ನಿಮ್ಮ ಸಂಘದ ಮಹಿಳೆಯರೆಲ್ಲ ಈ ಬ್ಯಾಂಕ್ ವ್ಯವಹಾರ ಎಲ್ಲ ಕಲ್ತ್ಕೊಂಡಿದಾರ? ಎಲ್ಲರೂ ಕಲ್ತಿದ್ದಾರೆ ಸರ್. ಯಾರು ಅನ್ಬೇಡ ಸರ್, ಈಗ ಸೈನ್ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಮೊದ್ಲು ಚೆಕ್ ಬರ್ಕೊಡು ಅಂತ ನಂತ ಇದ್ ಮಾಡೋರು. ಏ, ಈಗ ಚೆಕ್ ಬರೆಯೋದಂಗೆ ತೋರ್ಸಮ್ಮ, ನಾನು ಬರೆಯೋದ್ ಕಲಿಬೇಕು ಅಂತ ಅಷ್ಟು ಇದೆ ಸರ್. ಕೆಲವು ಚಲನ್ ಇರ್ಲಿಲ್ಲ, ನಾನೆಲ್ಲ ಬ್ಯಾಂಕ್ನಾಗ ತುಂಬಿಕೊಂಡು ನಾನೇ ಕಟ್ಟಿ ಬರ್ತೀನಿ ಅನ್ನೋ ಒಂದು ಇದ್ರೂ ಇದೆ ಸರ್. ಈಗ ಈ ಹಣಕಾಸಿನ ವ್ಯವಹಾರ ಎಲ್ಲ ಯಾರು ನೋಡ್ಕೊಂತಾರೆ ಸಂಘದಲ್ಲಿ? ಸಂಘದಲ್ಲಿ ಪ್ರತಿನಿಧಿಗಳು ನೋಡ್ಕೊಂತೀವಿ. ಅಂದ್ರೆ ಓದು ಬರಹ ಬರಿ ಅಂತಾರು, ಏ ನಮಗ್ ಬರಲ್ಲಮ್ಮ, ಬೇಕಾದ್ರೆ ನಮಗ್ ನೀವು ಬರೀಯಲ್ಲ ಹಂಗೆ ಹಿಂಗೆ ಅಂತಾರಂದ್ರೆ ನಮ್ಮ ಸಂಘದಿಂದಲೇ ತೆಗ್ದಾಕ್ರಿ ಅಂತ ಅಂತಾರೆ. ಆ ತರ ನಾವು ಮಾಡಲ್ಲ ಸರ್. ನಮಗ್ ದೇವ್ರ ಕೊಟ್ಟಿರೋದು ವಿದ್ಯೆ ಕೊಟ್ಟಿದ್ದಾನೆ, ನಾವು ಅದನ್ನು ಮಾಡ್ತೀವಿ ಅಂತ ನಂದು ನಾವೇ ಬರಿತೀವಿ ಸರ್. ಒಂದು 3-4 ಓದಿರೋರು ಇದೀವಿ ನಾವು, ಪ್ರತಿನಿಧಿ ಆಗಿದ್ದೀನಿ ಈ ಸಂಘದಲ್ಲಿ. ಈ ತರ ಲೆಕ್ಕ ಬುಕ್ ನೋಡ್ಕೊಂಡಂತವ್ರಿಗೆ ಅವ್ರಿಗೆ ಏನಾದರೂ ಗೌರವಧನ ಅಂತ ಏನಾದ್ರು ಕೊಡ್ತಿರ್ತಾರ? ಇಲ್ಲ ಸರ್ ನಮಗ. ಆದ್ರೆ ನೀವೇ ಬರಿತೀವಿ, ನಾವೇ ಬರಿತೀವಿ, ನಾವೇ ಬರಿತೀವಿ ಅಂತ ಅಂತೀರಲ್ಲ, ನಮ್ದು ಎಲ್ಲರದು ಸೇರ್ಬಿಟ್ಟು ಒಂದಿಷ್ಟು ಅಂತ ನಾನು ತೆಗೆದು ನೀವು ತಗೊಳ್ರಿ, ನೀವು ಬರಿತೀರಾ ನೀವೇನೆ ಅಂತ ನಂದು ಅಂತಾರೆ ಸರ್. ನಮಗ್ ಅದು ಬೇಡ, ನಮಗ್ ಅದ್ ಬೇಡ, ನಮಗ್ ದೇವ್ರ ವಿದ್ಯೆ ಕೊಟ್ಟಿದ್ದಾರೆ ನಾವು ಬರಿತೀವಿ, ನಮಗೆ ಎಲ್ಲಿವರೆಗ್ ಆಗುತ್ತೋ ಅಲ್ಲಿವರೆಗೂ ಬರಿತೀವಿ ಅಂತ ಹೇಳ್ತೀವಿ ಸರ್. ಈ ತರ ಸಂಘದಲ್ಲಿ ಮಹಿಳೆಯರು ಪ್ರತಿ ವಾರ ಉಳಿತಾಯ ಮಾಡಿ ಒಂದು ಇದ್ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ ಅಂತೀರಾ? ಹೌದು ಸರ್, ಸಾಕಷ್ಟು ಅನುಕೂಲ ಆಗುತ್ತೆ ಸರ್. ಈಗ ನಮಗೆ ಅರ್ಜೆಂಟ್ ಬೇಕು ಅಂತಂದ್ರೆ ಯಾರು ಒಂದು ರೂಪಾಯಿ ಯಾರು ಕೊಡಲ್ಲ ಸರ್. ಈಗ ಒಂದು ಆಸ್ಪತ್ರೆಗೆ ಹೊರಟಿದ್ದೀವಿ ಅಂತಂದ್ರೆ 10,000, ಇಲ್ಲಮ್ಮ ನನಗ್ ಬೇಕು, ಎಲ್ಲರನ್ನ ಸಂಘದಲ್ಲಿ ಕೇಳ್ಬಿಡು, ಆಯ್ತಮ್ಮ ನಾನು ಎಲ್ಲರಿಗೂ ಹೇಳ್ತೀನಿ ಈಗ ಆರೋಗ್ಯ ದೃಷ್ಟಿಯಿಂದ ಅಂತ ನಂದ್ಬಿಟ್ಟು ನಾನೇ ಚೆಕ್ ಬರೆದು ಕೊಡ್ತೀನಿ ಸರ್. ತಕ್ಷಣ ಅವಾಗ ತಗೊಂಡೋಗ್ತಾರೆ, ಬ್ಯಾಂಕ್ನ ಬಿಡಿಸ್ಕೊಂತಾರೆ, ತಗೊಂಡೋಗಿ ಆರೋಗ್ಯ ನೋಡ್ಕೊಂಡು ಬರ್ತಾರೆ ಸರ್. ಈಗ ಯಾರು ಕೊಡ್ತಾರೆ ಸರ್ ಅಂತ ಟೈಮ್ನಲ್ಲಿ ಅನುಕೂಲ ಇದೆ. ಪ್ರತಿ ವಾರ ಎಲ್ಲ ಸಂಘದಲ್ಲಿ ಸೇರ್ಬೇಕಾಗುತ್ತೆ, ಮಹಿಳೆಯರು ಚರ್ಚೆ ಮಾಡ್ಬೇಕಾಗುತ್ತೆ, 1/2 ಗಂಟೆ 1/4 ಗಂಟೆ ಟೈಮ್ ಆಗುತ್ತೆ. ನಿಮ್ಮ ಎಲ್ಲ ಅವರು ಗಂಡಂದ್ರು ಎಲ್ಲ ಸಹಕಾರ ಕೊಡ್ತಾರೆ? ಎಲ್ಲರೂ ಸಹಕಾರ ಕೊಡ್ತಾರೆ ಸರ್. ಅವತ್ತಿನ ದಿನ ಸಂಘ ಐತೆ ಅಂತಂದ್ರೆ ನಾವೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟಕ್ಕೆ ಅವ್ರಿಗೆಲ್ಲ ಕೊಟ್ಟು ನಾವು ಸಂಘ 8-8:30 ಹಂಗೆ ಸಂಘ ಮಾಡೋದು ಸರ್. ಆ ತರ ಯಾರು ಗಂಡ್ಮಕ್ಳು ಯಾರು ಏನು ಮಾಡಲ್ಲ ಸರ್. ಒಟ್ಟಾರೆಯಾಗಿ ಈ ಕೃಷಿ ಜೊತೆಗೆ ಈ ತರ ಸ್ವಸಹಾಯ ಸಂಘ ನಡೆಸಿಕೊಂಡು ಸಾಕಷ್ಟು ಬ್ಯುಸಿ ಆಗಿರ್ತೀರ ನೀವು ಪ್ರತಿ ದಿವಸ? ಪ್ರತಿ ದಿನಾನು ಬ್ಯುಸಿ ಇರ್ತೀನಿ ಸರ್. ನನಗೆ ಯಾವ್ದಾನ ಮೀಟಿಂಗ್ ಇತ್ತು ಸಂಘದಲ್ಲಿ ಅಂತ ನಂದ್ಬಿಟ್ರೆ, ಏ ನಮಗೆ ಗೊತ್ತಾಗಲ್ಲ ನೀನೇ ಹೋಗು ಅಂತ ಹೇಳ್ತಾರೆ ಸರ್. ನಾನೇ ಹೋಗ್ಬೇಕು. ಮತ್ತೆ ನಿನ್ನೆ ಸಂಘದಿಂದ ಇವಾಗ ನಾವು ಗೌರ್ಮೆಂಟ್ಗೆ ಸೇರ್ತೈತೆ ನಿಮ್ದು ಸೀನಿಯರ್ ಸಂಘ, ಮತ್ತೆ ಪಂಚಾಯತಿ ಇದ್ರಿಂದ ನೀನು ಎಲ್ಲರದು ಆಧಾರ್ ಕಾರ್ಡ್ ಫೋಟೋ ಎಲ್ಲ ಜೆರಾಕ್ಸ್ ಮಾಡಿಸಿ ಕ್ಲೀನಾಗಿ ಅವೆಲ್ಲ ಸೈನ್ ಅವರೆಲ್ಲ ಸೈನ್ ಹಾಕ್ಸಿ ಕೊಡಬೇಕು ಅಂತ ನಂದು. ರಾತ್ರಿ 8 ಗಂಟೆವರೆಗೂ ನಾನು ಕುಂತ್ಕೊಂಡಿದ್ದು ಮಾಡಿಟ್ಟು ಬಂದಿದ್ದೀನಿ ಸರ್. ಇವಾಗ ಇವತ್ತು ಕನೆಕ್ಷನ್ ಪಾಯಿಂಟ್ ಇದೆ, ಆಗ ಸಂಘದ ಪುಸ್ತಕ ಕನೆಕ್ಷನ್ ಪಾಯಿಂಟಿಗೆ ಕಳಿಸಿ ನಾನು ಈ ಕಡೆ ಬಂದಿದ್ದೀನಿ ಸರ್. ಈ ಸಂಘದ ವ್ಯವಹಾರ ಎಲ್ಲ ನೋಡ್ಕೊಂಡು ಈ ಕೃಷಿ ಕಡೆಗೆ ಒತ್ತು ಕೊಡ್ಲಿಕ್ಕೆ ಸಮಯ ಸಿಗುತ್ತಾ ನಿಮಗೆ? ಸಿಗುತ್ತೆ ಸರ್. ನಾನು ಏನಿದ್ರು ರಾತ್ರಿ ಟೈಮು ಅವು ಕೆಲಸ ಮಾಡ್ತೀನಿ ಸರ್. ಸಂಘ ಸಂಸ್ಥೆಗಳ ಕೆಲಸ ಮೀಟಿಂಗ್ ಇತ್ತ ಅವರಿಗೆ ಮುಂಚೆನೆ ನನಗೆ ಹೇಳು ಅಂತ ಹೇಳಿರ್ತೀನಿ ಸರ್. ಅವಾಗ ಮೀಟಿಂಗ್ ಇತ್ತ ಒಂದಿನ ಮೀಟಿಂಗಿಗೆ ಹೋಗಿ ಬರ್ತೀನಿ, ಅದನ್ನೆಲ್ಲ ಮಾಡ್ತೀನಿ. ಮತ್ತೆ ಅದ್ರ ಕೆಲಸದ ಮಧ್ಯೆ ಟೈಲರಿಂಗ್ ಮಾಡ್ತೀನಿ ಸರ್. ನಾನು ಟೈಲರಿಂಗ್ ಮಾಡ್ತೀನಿ. ಅದಕ್ಕೂ ಸಮಯ ಸಿಗುತ್ತಾ? ಅದಕ್ಕೂ ಬೇಕಂದಾಗ ಸಮಯ. ಅದಕ್ಕಾಗೇನೆ ಈಗ ಹೊಲ್ದಾಗ್ಲಿ ಕೆಲಸ ಒಂದ್ ಸ್ವಲ್ಪ ಕಡಿಮೆ ಇತ್ತು, ಅವಾಗ ಮನೆಗಿದ್ದು ಒಂದ್ ಬ್ಲೌಸ್ 2 ಬ್ಲೌಸ್ ಹೊಲಿತೀನಿ ಸರ್. ಯೂನಿಫಾರ್ಮ್ ಹೊಲಿತೀನಿ, ಡ್ರೆಸ್ ಹೊಲಿತೀನಿ, ಅದಕ್ಕೂ ಸಮಯ ಕೊಟ್ಟಿದ್ದೀನಿ ಸರ್. ಅದನ್ನ ಟೈಲರಿಂಗ್ ಎಲ್ಲ ಎಲ್ಲಿ ಕಲ್ತ್ರಿ? ಟೈಲರಿಂಗ್ ಮೈರಾಡ್ ಆಫೀಸ್ನಾಗೆ ಮೈಮಂಗಲದಲ್ಲಿ ಕಲಿತೆ ಸರ್. ನಾನು 6 ತಿಂಗಳು ಕೋರ್ಸ್ ಕೊಟ್ಟಿದ್ರು, ಬರೇ ನನಗೆ ಗೌರ್ಮೆಂಟ್ ಇಂದಲೇನೆ ನಮಗೆ ಅವಾಗ ಏನು ಕಸಬಿಲ್ಲ ಏನಿಲ್ಲ ನಮ್ದು, ಅವಾಗ ನೀರಾವರಿನೂ ಇರಲಿಲ್ಲ, ಬೆದ್ಲು ಮನೆ ಕೆಲಸ ಇಲ್ಲ ಏನಿಲ್ಲ, ಏನ್ ಮಾಡ್ಬೇಕು ಖಾಲಿ ಯಾಕೆ ಕೂರ್ಬೇಕು ಅನ್ನೋ ಒಂದು ಕಾರಣದಿಂದ ಹುಡುಗರ್ನ ಎಲ್ಲ ಕಳಿಸ್ಬಿಟ್ಟು ನಾನು ಟೈಲರಿಂಗ್ ಕಲಿತೆ ಸರ್. 6 ತಿಂಗಳು ಬಟ್ಟೆ ಎಲ್ಲ ಸಾಕಷ್ಟು ಬಿಡ್ತಾವಮ್ಮ? ಇಲ್ಲಿ ಮೊದ್ಲೆಲ್ಲ ಬೀಳ್ತಿದ್ವು ಸರ್, ಈಗ ಎಲ್ಲ ಟೈಲರಿಂಗು ಊರಲ್ಲಿ ಬರ್ತಿ ಜನ ಗೊಲ್ರಟ್ಟಿ ಲಂಬಾಣಿ ಎಟ್ಟಿವು ಅವು ಎಲ್ಲ ಬಹಳ ಬರೋವು ಸರ್ ನನಗೆ. ಅವರು ಅಲ್ಲೇನೆ ಬರ್ತಿ ಜನ ಟೈಲರ್ಸ್ಗಳಾಗಿದ್ದಾರೆ. ಯಾವನ ಬಂದವನ ಯೂನಿಫಾರ್ಮ್ಗಳು ಇದ್ದವನ ಬಂದಂಗೆಲ್ಲ ಹೊಲಿತಾ ಇರ್ತೀನಿ ಸರ್. ಅದೇ ಕಸಬು ಅಂತಂದೇನಿಲ್ಲ ನಂದು. ಇಷ್ಟೊಂದು ಆಕ್ಟಿವ್ ಆಗಿ ಎಲ್ಲದರಲ್ಲೂ ತೊಡಕೊಂಡಿರ್ತಾರೆ, ಕೃಷಿಯಲ್ಲಿ, ಸ್ವಸಹಾಯ ಸಂಘದಲ್ಲಿ, ಟೈಲರಿಂಗ್ ಅಲ್ಲಿ ಎಲ್ಲ. ಈಗಿನ ಮಹಿಳೆಯರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯಮ್ಮ? ಈಗಿನ ಮಹಿಳೆಯರು ಆಕ್ಟಿವ್ ಆಗಿರ್ಬೇಕು ಸರ್. ಎಲ್ಲಿ ಹೋದ್ರು ಈಗ ತನ್ನ ಮನೆಯವರು ಎಲ್ಲಿಗಾನ ಹೋಗ್ತಾರೆ ಅಂತಂದ್ರು, ಮಕ್ಕಳದ ಏನನ್ನ ಕೆಲಸ ಇತ್ತ ತಾನೇ ಹೋಗ್ಬೇಕು ಸರ್, ತಾನೇ ಹೋಗ್ಬೇಕು, ಎಲ್ಲ ಕೆಲಸ ಮಾಡ್ಕೆ ಬರ್ಬೇಕು. ಹೊಲ್ದಲ್ಲಿ ಕೆಲಸ ಇತ್ತ ಕೂಲರ್ನ ಕರ್ಕೊಂಡು ಹೊಲ್ದಲ್ಲಿ ಹೋಗ್ಬೇಕು. ಗಂಡ್ ಮಕ್ಳು ಈಗ ಕೂಲರಿಂದ ಇರಕ್ಕಾಗುತ್ತೆ ಸರ್, ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ. ಆದ್ರೆ ಏನ್ ಬಿಸ್ಲಿಗೆ ಹೋದ್ರೆ ಏನನ್ನ ಇದಾಗುತ್ತೆ ಸರ್ ಅವ್ರಿಗೆ? ಮಾಡ್ಬೇಕು, ಕಾಯಕವೇ ಕೈಲಾಸ. ಬೆವ್ರ ನೀರು ಭೂಮಿ ತಾಯಿಗೆ ತೊಟ್ಟಿಕ್ಕಿದ್ರೆ ಏನಾದ್ರೂ ಒಂದು ಒಳ್ಳೇದು, ದೇವ್ರು ಒಳ್ಳೇದಾದ್ರೂ ಮಾಡ್ತಾನೆ. ನಾವು ಮಾಡಿರೋ ಕೆಲ್ಸಕ್ಕಾದ್ರು ಮೆಚ್ಚಂಗ್ ಮಾಡ್ಬೇಕು ಸರ್. ಹೆಣ್ಮಕ್ಳಾದ್ಮೇಲೆ ಎಲ್ಲಾ ಕೆಲಸನು ಮಾಡ್ಬೇಕು ಸರ್, ಮನೆಗಳದ್ದು ಮಾಡ್ಬೇಕು, ಮನೆ ತನದ್ದು ಎಲ್ಲಾ ನಿಭಾಯಿಸ್ಕೊಂಡು ಹೋಗ್ಬೇಕು, ಹೊಲದಲ್ಲೇ ಮಾಡ್ಬೇಕು ಸರ್. ನನ್ ಗಂಡ ಕೆಲಸದಾಗದನೆ ಆರಾಮಾಗಿರ್ಬೇಕು ಅಂತ ಏನ್ ಅನಿಸ್ತಿಲ್ಲ ಯಾವತ್ತು, ಎಂದು ನನಗೆ ಅನಿಸ್ತಿಲ್ಲ ಸರ್. ಇದುವರೆಗೆ ನನಗೆ ಅನ್ಸೋದು ಇಲ್ಲ ಸರ್, ನನ್ ಗಂಡ ಕೆಲಸದಾಗದನೆ ನಾನು ಆರಾಮಾಗಿರ್ಬೇಕು ಅಂತ ನಂದು ನಾನು ಎಂದು ಬಯಸ್ತಾಳು ಅಲ್ಲ. ತಂದೆ ಮನೆಗಿದ್ದಾಗ ನಾನು ಮಾಡಿರಳೇನೆ, ಇವಾಗೂ ಮಾಡ್ಬೇಕು ಅಂತ ನನಗೆ ಹುಮ್ಮಸ್ ಸರ್. ನನಗೆ ಖಾಲಿಗೆ ಕೂರಕ್ಕಾಗಲ್ಲ ಸರ್. ಒಟ್ಟು ಮೇನ್ ಕಾರಣ ನಮ್ಮ ಮನೆಯವ್ರು ಸರ್. ಎಲ್ಲದಕ್ಕೂ ಎನ್ಕರೇಜ್ ಕೊಡೋದು, ನೀನು ಸಂಘಕ್ಕೆ ಹೋಗ್ತೀಯಾ, ಹ್ಞೂ ಹೋಗಿ ಬಾರಮ್ಮ, ನಮ್ಮ ಮೇನ್ ಕಾರಣ ನಮ್ಮ ಮನೆಯವ್ರು ಸರ್. ಹಾಗಿದ್ರೆ ನಿರ್ಮಲ ಅವರ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಇದೆಲ್ಲ ಸಂತೋಷ ನೆಮ್ಮದಿ ತಂದ್ಕೊಟ್ಟಿದೆಯಾ ನಿಮಗೆ? ನನಗೆ ತುಂಬಾ ನೆಮ್ಮದಿ ತಂದ್ಕೊಟ್ಟಿದೆ ಸರ್. ನೆಮ್ಮದಿ ತಂದ್ಕೊಟ್ಟಿರಲ್ಲ ನನ್ನ ಮಕ್ಕಳಿಗೂ ನನಗೂ, ಚೆನ್ನಾಗಿ ಒಳ್ಳೇದು ಒಂದು ಮಾರ್ಗ ತೋರಿಸಿ ಕೊಟ್ಟಿದೆ ಅಂತಂದ್ರೆ ನಾನು ಹೇಳ್ಬೋದು ಸರ್. ಕೃಷಿದಾಗ್ಲಿ, ನನ್ನ ಸಂಘ ಸಂಸ್ಥೆದಾಗ್ಲಿ, ಪ್ರತಿಯೊಂದು ಇದ್ರಲ್ಲೂ ನಾನು ಧರ್ಮಸ್ಥಳ ಮಾಡಿರೋ ಸೇವೆ ಇದರಿಂದ ಆದರೂ ನನ್ನ ಮಕ್ಕಳಿಗೆ ಒಳ್ಳೆ ಭಾಗ್ಯ ಸಿಗಬೇಕು ಅಂತ ನಂದು ನನಗಿದೆ ಸರ್. ಬಹಳ ಸಂತೋಷ ನಿರ್ಮಲ ಅವರೇ, ಇದುವರೆಗೂ ನಿಮ್ಮ ಈ ಕೃಷಿ ಬದುಕು ಮತ್ತು ಈ ಸ್ವಸಹಾಯ ಸಂಘದ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ಹಾಗೂ ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಹಿರಿಯೂರು ತಾಲೂಕು ಬುರುಜನರೊಪ್ಪ ಗ್ರಾಮದ ರೈತ ಮಹಿಳೆ ಟಿ ನಿರ್ಮಲ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಒಂದು ಜನಪದ ಗೀತೆ. ಮಾತಿನಲ್ಲಿ ಚೂಡಾಮಣಿಯಾಗು, ಒಳ್ಳೆವರ ಗೆಳೆತಾನ ಕಲ್ಲು ಸಕ್ಕರಿ ಹಾಂಗ ಕುಲ್ಲಾರ ಗೆಳೆತಾನ ಮಾಡಿದರ ಕುಲ್ಲಾರ ಗೆಳೆತಾನ ಮಾಡಿದರ ನನ್ನ ಕಂದ ಸಲ್ಲಾದ ಮಾತು ಬರುತ್ತಾವ ಸಲ್ಲಾದ ಮಾತು ಬರುತ್ತಾವ ಸಲ್ಲಾದ ಮಾತು ಬರುತ್ತಾವ ಸಲ್ಲಾದ ಮಾತು ಬರುತ್ತಾವ ಸಲ್ಲಾದ ಮಾತು ಬರುತ್ತಾವ ಹೌದು ಸರ್ ಏನೇನು ಮರಯ್ಯ ನಿನ್ನ ಅಂಗಡಿಯಲ್ಲಿ ತಗೊಂಡ ಎಲ್ಲಾ ಬಟ್ಟೆಗಳು ಬಹಳ ಬಹಳ ಒಳ್ಳೆ ಗುಣಮಟ್ಟದವು ಹೌದಾ ಸರ್ ಆದ್ರೆ ಈ ಕಡೆ ಜನ ಬರೋದು ಸ್ವಲ್ಪ ಕಡಿಮೆ ಕಾಣಿಸುತ್ತಲ್ಲ ನೀವು ಹೆಚ್ಚಾಗಿ ಪ್ರಚಾರ ಮಾಡಿಲ್ಲೇನೋ ಹೌದು ಸರ್ ಒಂದ್ ಕೆಲಸ ಮಾಡಿ ಆಕಾಶವಾಣಿಯಲ್ಲಿ 200 ರೂಪಾಯಿ ಕೊಟ್ಟರು ಕೂಡ ಪ್ರಚಾರ ಮಾಡ್ತಾರೆ ಗೊತ್ತಾ ಓಹೋ ಹೌದಾ ಸರ್ ಹೌದಪ್ಪ ಹೌದು ಇಲ್ಲೇ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಭೇಟಿ ಕೊಡು ಕಡಿಮೆ ಖರ್ಚಿನಲ್ಲಿ ಪ್ರಚಾರ ಮಾಡು ಓಹೋ ಹೌದಾ ಸರ್ ಈಗ ಕೇಳಿ ರೈತರಿಗೆ ಸಲಹೆ ರೈತ ಬಾಂಧವರೇ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬೇವಿನ ಉಪಯೋಗ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಬೇವಿನಲ್ಲಿರುವಂತಹ ಕೀಟನಾಶಕ ಅಂಶಗಳು ಕೀಟಗಳ ಮೇಲೆ ವಿವಿಧ ರೀತಿಯಲ್ಲಿ ಜೈವಿಕ ಕ್ರಿಯೆಯನ್ನು ನಡೆಸ್ತವೆ ಅವುಗಳಲ್ಲಿ ಪ್ರೌಢ ಕೀಟವು ಬೇವು ಉಪಚರಿಸಿದ ಎಲೆಯ ಮೇಲೆ ಮೊಟ್ಟೆ ಇಡುವುದನ್ನು ತಡೆಯಬಹುದು ಮೊಟ್ಟೆ ಇಟ್ಟರೂ ಸಹ ಅದನ್ನು ಭ್ರೂಣಾವಸ್ಥೆಯಲ್ಲಿಯೇ ಸಾಯಿಸುವುದು ಮೊಟ್ಟೆಯಿಂದ ಮರಿಹುಳು ಹೊರಬಂದಲ್ಲಿ ಅದನ್ನು ತಿಂದಂತೆ ಮಾಡುವುದು ತಿಂದರೂ ಸಹ ಆ ಹುಳು ವಿವಿಧ ಹಂತಗಳಲ್ಲಿ ಅಂದರೆ ಜ್ವರಕ್ಕೆ ಹೋಗುವ ಹಂತಗಳಲ್ಲಿ ಸಾಯಿಸುವುದು ಅನೇಕ ರೀತಿಯಲ್ಲಿ ಬೇವು ಕೀಟಗಳ ಜೀವನ ಕ್ರಮದ ಮೇಲೆ ದಾಳಿ ಮಾಡುವುದರಿಂದ ಕೀಟಗಳು ಬೇವಿಗೆ ಕೀಟನಾಶಕ ನಿರೋಧಕತೆ ಬೆಳೆಸಿಕೊಳ್ಳಲು ಸಾಧ್ಯವಿರುವುದಿಲ್ಲ ಇನ್ನು ಬೇವಿನ ಬೀಜದ ಸಂಗ್ರಹಣೆ ಸಂಸ್ಕರಣೆ ಮತ್ತು ಶೇಖರಣೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಬೇವಿನ ಮರಗಳು ಸಾಮಾನ್ಯವಾಗಿ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದವರೆಗೆ ಬೇವಿನ ಬೀಜಗಳನ್ನು ಬಿಡ್ತವೆ ಈ ಪ್ರಮಾಣ ಜುಲೈಯಿಂದ ಆಗಸ್ಟ್ ತಿಂಗಳವರೆಗೆ ಅಧಿಕ ಪ್ರಮಾಣದಲ್ಲಿರುತ್ತೆ ಈ ಕಾಲದಲ್ಲಿ ಬಿದ್ದ ಹಣ್ಣು ಮತ್ತು ಬೀಜಗಳನ್ನು ವಾರದಲ್ಲಿ 2-3 ಬಾರಿ ಆರಿಸಿ ಸಂಗ್ರಹಿಸಬೇಕು ಆರಿಸಿದ ಬೀಜಗಳನ್ನು 2-3 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ತೊಳೆದು ನಂತರ ನೆರಳಿನಲ್ಲಿ ಒಣಗಿಸಬೇಕು ಹಣ್ಣುಗಳನ್ನು ಆರಿಸಿಕೊಂಡಲ್ಲಿ ಅವುಗಳನ್ನು ನೀರಿನಲ್ಲಿ 24 ಗಂಟೆಗಳ ಕಾಲ ನೆನೆ ಹಾಕಿ ನಂತರ ಅವುಗಳನ್ನು ಕೈಯಿಂದ ಹಿಸುಕಿ ಅಥವಾ ಕಾಲಿನಿಂದ ತುಳಿದು ಸಿಪ್ಪೆ ಮತ್ತು ತಿರುಳುಗಳನ್ನು ಬೀಜದಿಂದ ಬೇರ್ಪಡುವಂತೆ ಮಾಡಬೇಕು ಸಿಪ್ಪೆ ಸಮೇತ ತಿರುಳು ನೀರನ್ನು ಹೊರಚೆಲ್ಲಿ ಮತ್ತೊಮ್ಮೆ ಬೀಜಗಳನ್ನು ತೊಳೆದು ನೆರಳಿನಲ್ಲಿ ಒಣ ಹಾಕಿ ಉಳಿದ ಸಿಪ್ಪೆಯನ್ನು ಆರಿಸಿ ತೆಗಿಬೇಕು ಬೀಜಗಳನ್ನು 2-3 ವಾರಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು ಈ ಸಮಯದಲ್ಲಿ ಆಗಿಂದಾಗ್ಗೆ ಬೀಜಗಳನ್ನು ತಿರುವಿ ಹಾಕುವುದರಿಂದ ಶಿಲೀಂಧ್ರಕ್ಕೆ ತುತ್ತಾಗುವುದನ್ನು ತಪ್ಪಿಸಬಹುದು ಚೆನ್ನಾಗಿ ಒಣಗಿಸಿದ ಬೀಜಗಳನ್ನು ಗೋಣಿಚೀಲದಲ್ಲಿ ಅಥವಾ ಬಟ್ಟೆ ಚೀಲದಲ್ಲಿ ತುಂಬಿ ಗಾಳಿಯಾಡುವ ತೇವಾಂಶ ಕಡಿಮೆ ಇರುವ ಮತ್ತು ಸ್ವಲ್ಪ ಕತ್ತಲು ವಾತಾವರಣವಿರುವಂತಹ ಜಾಗದಲ್ಲಿ ಶೇಖರಣೆ ಮಾಡಬೇಕು ಈ ರೀತಿ ಸಂಸ್ಕರಣೆ ಮಾಡಿದ ಬೀಜಗಳನ್ನು 1 ವರ್ಷಗಳ ಕಾಲ ಶೇಖರಿಸಿಟ್ಟು ಕೀಟ ಪೀಡೆ ಹತೋಟಿಗಾಗಿ ಕಷಾಯ ಮಾಡಲು ಬಳಸಿಕೊಳ್ಳಬಹುದು ಬೀಜಗಳು ಶಿಲೀಂಧ್ರದ ಬಾಧೆಗೆ ತುತ್ತಾಗುವುದನ್ನು ತಡೆಯಲು ಅವುಗಳನ್ನು DITEN-M45 ಶಿಲೀಂಧ್ರ ನಾಶಕವನ್ನು 0.2% ಬೆರೆಸಿ ಶೇಖರಿಸಿಡಬೇಕು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಲು ಕೋರಲಾಗಿದೆ ಕಿಸಾನ್ ಕಾಲ್ ಸೆಂಟರ್ 1800-1850-1551 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-4252-3553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ರೈತರಿಗೆ ಸಲಹೆ ಕೇಳಿದಿರಿ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ